ಇವತ್ತಿನ ಕಾರ್ಯಕ್ರಮದಲ್ಲಿ ಮಹೇಶ್ ರೆಡ್ಡಿ ಅವರು ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಜೊತೆಗೆ ಇತ್ತೀಚೆಗೆ ಈ ಒಂದು ಶಿಂಗನೋಡಿ ಭಾಗದಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಬರ್ತಾ ಇದೆ. ಈ ಒಂದು ಹೆದ್ದಾರಿಯಲ್ಲಿ ಸಾಕಷ್ಟು ಭೂಮಿ ಸಹ ಸರ್ಕಾರ ವಶಪಡಿಸ್ಕೋತಾ ಇದೆ. ವಶಪಡಿಸಿಕೊಂಡಂಥ ರೈತರ ಪರಿಸ್ಥಿತಿ ಹೇಗೆ, ಜೊತೆಗೆ ಯಾವ ಒಂದು ಬೆಲೆಯನ್ನು ಕೊಡ್ತಾ ಇದ್ದಾರೆ ರೈತರಿಗೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹೇಶ್ ರೆಡ್ಡಿ ಅವರು ಹಂಚ್ಕೋತಿದ್ದಾರೆ. ಮಹೇಶ್ ರೆಡ್ಡಿ ಅವರೇ, ತಮ್ಮ ಮನೆತನದ ಮೂಲ ಉದ್ಯೋಗ ಒಕ್ಕಲ್ತನ, ಹೇಗೆ ತಮ್ಮ ಒಕ್ಕಲ್ತನ ಮೊದಲು ಹೇಗಿತ್ತು ನಿಮ್ಮ ತಂದೆಯವರಿದ್ದಾಗ, ಈಗ ಒಕ್ಕಲ್ತನ ಯಾವ ರೀತಿ ಇದೆ? ನೋಡ್ರಿ, ಮೊದಲಿಗೆ ನಮ್ಗೆ ನಮ್ಮ ಮನೆತನದ ಒಕ್ಕಲ್ತನದಲ್ಲಿ ಹಿಂದಕ್ಕೆ ಸರಿಯಾದ ಸಮಕಾಲದಲ್ಲಿ ಮಳೆನೂ ಬರ್ತಿತ್ತು ಸರ್, ಸಮಕಾಲದಲ್ಲಿ ನಮ್ಮ ಕೆರೆ ಬಾವಿಗಳೆಲ್ಲ ತುಂಬುತ್ತಿದ್ವು, ಯಥಾರೀತಿಯಾಗಿ ನಾವು ಒಳ್ಳೆ ಬೆಳೆಗಳನ್ನೇ ಬೆಳೀತಿದ್ವಿ. ಇತ್ತೀಚಿನ ಸಮಯದಲ್ಲಿ ಅತಿವೃಷ್ಟಿಯಾಗಿ ಕೆಲವು ಸಲ ಲಾಸ್ ಆಗಿದೆ ಸರ್ ಒಕ್ಕಲ್ತನದಲ್ಲಿ. ಅನಾವೃಷ್ಟಿಯಾಗಿನೂ ಮಳೆ ಇಲ್ಲದನು ಕೆಲವು ಸಲ ಬೆಳೆಗಳು ಒಣಗಿದವ. ಇತ್ತೀಚಿನ ದಿನವಾಗಿ ಇದ್ದು ಸ್ವಲ್ಪ ಹೊಲದಲ್ಲಿ ಬೋರು ಕರೆಂಟು ಹಾಕೊಂಡ್ಕೊಂಡು ಅದರಲ್ಲಿನೂ ಸ್ವಲ್ಪ ಏನೋ ಒಳ್ಳೆ ಬೆಳೆ ಬೆಳಿಬೇಕಂತ ಅಂದ್ಕೊಂಡಿದ್ವಿ. ಬೆಳೆ ಬೆಳೆದದಕ್ಕೂ ಸರಿಯಾದ ರೇಟೂ ಇಲ್ಲ, ಹಿಂಗಾಗಿ ಒಕ್ಕಲ್ತನ ಭಾಳ ಮಂದಿಗೆ ಬೇಜಾರಾಗ್ಬಿಟ್ಟದ್ರಿ. ಸರ್ಕಾರದಿಂದ ಒಳ್ಳೆ ರೇಟ್ ಇಲ್ಲ, ಇನ್ನು ಇತ್ತೀಚೆಗೆ ಗೊಬ್ಬರದ ರೇಟ್ ಅಂತೂ ಕಂಡಂಗ, ಎಣ್ಣೆ ರೇಟ್ ಅಂತೂ ಕಂಡಂಗ. ಆ ಒಕ್ಕಲ್ತನ ಮಾಡಬೇಕಾ, ಊಟ ಇಲ್ಲ ಸಾಯ್ಬೇಕಂಬ ಪರಿಸ್ಥಿತಿಗೆ ಬಂದ ಸರ್ ಒಕ್ಕಲ್ತನ ಸದ್ಯಕ್ಕೆ. ತಮ್ಮದು ಭೂಮಿ ಎಷ್ಟು, ತಮ್ಮ ತಂದೆಯವರು ಏನು ಬೆಳೆಗಳನ್ನು ಹಾಕ್ತಿದ್ರು, ನೀವು ಇವಾಗ ಯಾವ ರೀತಿ ಒಕ್ಕಲ್ತನ ಮಾಡಕತ್ತೀರಿ? ನೋಡ್ರಿ, ನಮ್ಮ ತಂದೆಯವ್ರ ಕಾಲಕ್ಕಿರುವ ಕೂರಿಗೆ ಬೆಳೆ ಅಂತ ಆಗ್ತದೆ ಸರ್, ಧರ್ಮದ ಬೆಳೆ ಬೆಳೀತಿತ್ತು ಆಗಿನ ಕಾಲಕ್ಕೆ. ಕೂರಿಗೆ ಬಿತ್ತಿದ್ದು ಸರ್, ಮಳೆ ದೇವರು ಬರ್ತಿದ್ದ, ಯಥಾರೀತಿಯಾಗಿ ಆ ಸೃಷ್ಟಿ ನೆಮ್ಮದಿಂದ ಕೆಲವೊಂದು ಬೆಳೆಗಳು ಬೆಳೆದೋತ್ತು ಸರ್. ಇತ್ತೀಚಿನ ಕಾಲದಲ್ಲಿ ಮಳೆನೂ ಇಲ್ಲದಂಗೆ ಆಗಿಬಿಟ್ಟದ. ಇದ್ದು ಬೋರ್ವೆಲ್ಲಿ ಅವತ್ತಿನ ಒಕ್ಕಲ್ತನಕ್ಕೆ ಇವತ್ತು ವ್ಯತ್ಯಾಸ ಭಾಳ ಆದ್ರೆ ಇಲ್ಲ, ಅಂಬೋದೇನಿಲ್ಲ. ಹನಿ ನೀರಾವಂತೂ ಬಂದದ, ಭೂಮಿಗೆ 350-600 ಫೀಟ್ ಹಾಕಿದ್ರೆ ನೀರು ಸಿಗಬಲ್ಲವು. ಒಂದೊಂದು ಸಮಯದಲ್ಲಿ ಬಿಸಿಲು ಕಾಲ ಬಂದರೆ ಕುಡಿಯೋ ನೀರು ಪರಿಸ್ಥಿತಿನೂ ಅಷ್ಟು ಗಂಭೀರ ಆಗ್ತದೆ. ಹಿಂಗಾಗಿ ಒಕ್ಕಲ್ತನ ಇದ್ದದ್ರಾಗ ಸುಧಾರಿಸ್ಕೊಂಡು ಹೊಂಟಿವಿ ಸರ್ ಅಷ್ಟೇ. ಹೇಗೆ ಹೇಗೆ ತಾವು ಸ್ವಂತ ಮಾಡ್ತಾ ಇದ್ದೀರಾ ಭೂಮಿಯನ್ನ, ಏನಾದರೂ ಲೀಸ್ ಕೊಟ್ಟು ಒಕ್ಕಲ್ತನ ಮಾಡಿಸ್ತಾ ಇದ್ದೀರಾ ಹೇಗೆ? ಸ್ವಂತನೇ ಮಾಡಕತ್ತೀವ್ರಿ, ಸ್ವಂತ ಮಾಡಕತ್ತೀವ್ರಿ. ಇನ್ನು ಮುಖ್ಯವಾಗಿ ವಿಚಾರ ಈ ಭಾಗದಲ್ಲಿ, ವಿಶೇಷವಾಗಿ ನಿಮ್ಮ ಅನುಭವದಲ್ಲಿ ಮಂಡಲಗೇರ ಸಿಂಗನೋಡಿ ಈ ಭಾಗದಲ್ಲಿ ಭೂಮಿ ಹೇಗಿದೆ, ಎಂತ ಭೂಮಿ, ಒಳ್ಳೆ ಫಲವತ್ತಾದ ಭೂಮಿ ಇದೆ ಅಂತೀರಾ, ಹೇಗೆ ಭೂಮಿ ಅಷ್ಟರ ಪೂರ್ತಕ ಇದೆ ಅಂತೀರಾ? ಹೇಗೆ ಒಳ್ಳೆ ಫಲವತ್ ಭೂಮಿ ಸರ್ ಇದು, ಒಳ್ಳೆ ನಂಬರ್ ಒನ್ ಭೂಮಿ. ಏನು ಹತ್ತಿ ಇಡು, ಶೇಂಗಾ ಹಾಕು, ನೆಲ್ಲಾಕು, ಎಲ್ಲದರಲ್ಲಿ ನಂಬರ್ ಒನ್ ಸರ್. ಮಳೆ ಬಂದ್ರೂ ನಮ್ಗೆ ಕಷ್ಟ ಇಲ್ಲ, ಮಳೆ ಹೋದ್ರೂ ಕಷ್ಟ ಇಲ್ಲ, ಅಂತ ಭೂಮಿ ಸರ್ ನಮ್ಮದು. ನಮ್ಮ ರಾಯಚೂರು ಭಾಗದ್ದು ಚಂದ್ರಬಂಡಲಿಂದ ಸಿಂಗನೋಡಿ ಹಿಡ್ಕೊಂಡು ಈ ಕಡೆ ಅಲ್ಲಿ ಎಲ್ಲಿವರೆಗೆ ಸರ್ ಅಂತಂದ್ರೆ ಚಿಕ್ಕಸೂರ್ವರೆಗೆ ಸರ್ ಇದು ಒಳ್ಳೆ ಬೆಳೆ, ಫಲವತ್ತಾದ ಭೂಮಿ ಸರ್. ಅವು ಮಾವಿನ ಸಸಿಗಳಿಗಾಗಲಿ, ಇನ್ನು ಹತ್ತಿಗಾಗಲಿ, ಕಾಟನ್ ಸೀಡ್ ಅಂತೂ ನಂಬರ್ ಒನ್ ಸರ್ ಇಲ್ಲ ನಾವು ಬೆಳೆಸೋದು ಕಾಟನ್ ಸೀಡ್ನಲ್ಲಿ. ಈಗ 10 ಎಕರೆ ಮಾಡೋದಕ್ಕಿಂತ 1 ಎಕರೆ ಮಾಡಿ ಕಾಟನ್ ಸೀಡ್ನಲ್ಲಿ ಅದೇ ಜೀವನ ಸರ್ ಸದ್ಯಕ್ಕೆ ಕಾಟನ್ ಸೀಡು. ತಾವು ಏನೇನು ಬೆಳೆಗಳನ್ನ ಬೆಳೀತಾ ಇದ್ರಿ ಈಗೆಲ್ಲ? ನಾವು ಜಾಸ್ತಿ ತರಕಾರಿ ಬೆಳಿತೀವಿ ಸರ್ ಇಲ್ಲಿ, ಮೆಣಸಿನಕಾಯಿ, ತಮಾಟಿ, ಸೌತೆಕಾಯಿ, ಎಲ್ಲ ವೆಜಿಟೇಬಲ್ ಜಾಸ್ತಿ ಸರ್. ವೆಜಿಟೇಬಲ್ ಜಾಸ್ತಿ ಬೆಳೆಸೋದು. ಈ ಭಾಗದಲ್ಲಿ ಮಾವಿನ ಒಂದು ತೋಟ ಜಾಸ್ತಿಗಳು ಬರ್ತವೆ. ಯಾಕೆ ತಾವು ತಮ್ಮ ಭೂಮಿ ಮಸಾರಿ ಭೂಮಿ, ಉಸುಕು ಭೂಮಿ ಇರೋದ್ರೆ ಮಾವನ್ನು ಸಹ ಚೆನ್ನಾಗಿ ಬೆಳಿಬಹುದು, ಮಾವಿಗೆ ಹೋಗ್ಲಿಲ್ಲ ತಾವು? ಮಾವಿಗೆ ಸರ್ ಮಾವಿಗೆ ಒಳ್ಳೆ ಬೆಲೆ ಐತೆ ಸರ್, ಇಲ್ಲ ಅಂಬೋದೇನಿಲ್ಲ. ಈಗ ಮಾವನು ಈಗಿದೆ ಸರ್, ಇಲ್ಲ ಅಂಬೋದೇನಿಲ್ಲ. ಮಾವನು ಒಳ್ಳೆ ಬೆಳೆ ಬರುತ್ತೆ ಸರ್, ಒಳ್ಳೆ ಲಾಭದಾಯಕ ಬೆಳೆ, ಇಲ್ಲ ಅಂಬೋದೇನಿಲ್ಲ. ಇದು ಸ್ವಲ್ಪ ಇರೋದು 10 ಎಕರೆ ಸರ್, ಅದರಲ್ಲಿಂದ ಮಾವಿನ ಗಿಡ ಮತ್ತೆ ಈ ತರ ಬೆಳೆಗಳಿಗೆಲ್ಲ ದಿನ ನಿತ್ಯ ಅವಸರಕ್ಕೆ ಬರೋದಿಲ್ಲ, 6 ತಿಂಗಳಿಗೆ ಒಂದು ಬೆಳೆ, ವರ್ಷಕ್ಕೆ ಒಂದು ಬೆಳೆ ಸರ್ ಅದು. ಹಂಗಾಗಿ ನಾವು ಇದ್ರ ಮೇಲೆ ಜೀವನ ಮಾಡ್ಕೋತೀವಿ. ಭಾಳ ಸಿಟ್ಟರ್ ಸರ್ ಮಾವಿನ ಗಿಡ ಅಂತೂ, ಒಳ್ಳೆ ಭಾಳ ಅದಾವ ಸರ್ ಅಲ್ಲಿ. ಹೇಗೆ ಈ ಭಾಗದಲ್ಲಿ ಒಂದು ಭೂಮಿಯನ್ನ ಹೋಗ್ತಾ ಇದೆ ಅಂತಕ್ಕಂಥದ್ದು, ಹೈವೇ ಬರ್ತಾ ಇದೆ ಅಂತಕ್ಕಂಥದ್ದು, ಯಾವ ಹೈವೇ ಬರ್ತಾ ಇದೆ ಮಂಡಲಗೇರ ಮತ್ತು ಶಿಂಗನೋಡಿ ಭಾಗದಲ್ಲಿ? ಎಷ್ಟು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಭೂಮಿ ಹೋಗ್ತಾ ಇದೆ, ಹೇಗೆ ಇಲ್ಲಿ ಹೈವೇ, ಎಲ್ಲಿಂದ ಎಲ್ಲಿಗೆ ಹೋಗ್ತಕ್ಕಂಥ ಹೈವೇ ಬರ್ತಾ ಇದೆ ಇಲ್ಲೆಲ್ಲ? ನೋಡ್ರಿ, ನಮ್ಮ ದುರದೃಷ್ಟ ಅನುಭವಕ್ಕು ಮತ್ತೆ ಅದೃಷ್ಟ ಅನುಭವಕ್ಕೂ ನಮಗೆ ಗೊತ್ತಾಗಲ್ಲ ಸರ್ ಇದು. ಈಗ ಕರ್ನೂಲಿಂದ ಸರ್ ಜೋಗಳಾಂಬಲಿಂದ ಇದು ಯಾವುದು ಮಹಾರಾಷ್ಟ್ರ ಅಕ್ಕಲಕೋಟೆವರೆಗೆ ಹೆದ್ದಾರಿ 6 ವೇ ಅಂತಂತೇಳಿ ಬಂದ ಸರ್. ಇದು 2018 ಬಂತು ಸರ್. ಅದು ಈ 2018 ಬಂತು, 1 ವರ್ಷ ಆಯಿತು, 2 ವರ್ಷ ಕರೋನಾದಲ್ಲಿ ಕಳೆದ ಸರ್. ಅದು ಈ ಹೆದ್ದಾರಿ ಕಟ್ಟೋದಕ್ಕಿಂತ ಮುಂಚೆ 2018 ಇದೇ ನನ್ನ ಒಂದು ಸ್ವಂತ ಹೊಲದಲ್ಲಿ ಮನೆ ಕಟ್ಟಬೇಕಂತ ನಿರ್ಮಾಣನೂ ಮಾಡಿದ್ದೀವಿ ಸರ್. ನಾವಿಲ್ಲಿ ನಿರ್ಮಾಣ ಸಮಯದಲ್ಲಿ 2018 ನಿರ್ಮಾಣ ಮಾಡಿದ ನಂತರ ಬಂದರು ಸರ್. ಎಲ್ಲಿ ಚತ್ತಲೆವಲ್ ಆಗಿತ್ತು ನಮ್ಮ ಮನೆ, ಆ ಸಮಯದಲ್ಲಿ ಬಂದರು ಯಾರು ರೋಡ್ನವ್ರು ಅಂತಂತೇಳಿ, NH-5 ರೋಡ್ ಬರ್ತದೆ ಇಲ್ಲಿ ಯಾಕೆ ಮನೆ ಕಟ್ಟಿದ ಅಂತ ನಮ್ಗೆ ಹೇಳಿದರು. ಅವರು ಓರಲ್ಲಾಗಿ ಹೇಳಿದರು, ಮತ್ತು 2 ವರ್ಷ ನಿಂದಿರಿಸಿ ನಂತರ ನಾವು ಒಂದು ಸಲ DC ಸಾಬ್ರನ್ನ ಭೇಟಿಯಾದ್ವಿ ಸರ್. ಹಿಂಗಿಂಗ್ ಮಾತು, ಹಿಂಗೆ ನಾವು ಸ್ವಂತ ಹೊಲದಲ್ಲೇ ನಮ್ಮ ಜಮೀನದಲ್ಲಿ ನಾವು ಮನೆ ಕಟ್ಟಿಕೊಂಬಕತ್ತಿದ್ವಿ, ಈಗ ರೋಡ್ ಬರ್ತದೆ ಅಂತೇಳಿ ಓರಲ್ಲಾಗಿ ಒಂದು ನೋಟಿಸ್ ನಮ್ಗೆ ಯಾವ ಸರ್ಕಾರದಿಂದ ಬಂದಿಲ್ಲ. ಭಾಳ ಮಂದಿ ಹೇಳೋಗ್ತಾರೆ ಇದು ಸತ್ಯವಾಗಿ ಬರುತ್ತಾ ಇಲ್ಲ ಅಂತೇಳಿ ಒಂದು ಸಲ DC ಕನ್ಫರ್ಮ್ ಮಾಡಿಕೊಂಡೆ ಸರ್. ನೋಡಿ, ಇನ್ನೂ 10 ವರ್ಷ ಆದ್ರೂ ಈ ರೋಡ್ ಬರ್ತದೆ ಇಲ್ಲ ಅಂಬೋದೇನಿಲ್ಲ, ನೀವು ಮನೆ ಕಟ್ಟ್ರಿ ಬಿಡ್ರಿ, ಏನ್ರಿ ಕಟ್ಟಿದ್ರೆ ಸರ್ಕಾರದಿಂದ ಏನು ಹಣ ಬರಬೇಕು ನಿಮ್ಗೆ ಬರುತ್ತಾ ಅಂತಂದು ಹೇಳಿದ ಸಲುವಾಗಿ ಮತ್ತೆ ಸಂಪೂರ್ಣ 2019 ಮನೆ ಮುಗಿಸ್ತೀನಿ ಸರ್. ಇದನ್ನು ಮನೆ ಮುಗಿಸಿದ ನಂತರ ಒಳ್ಳೆ ಬೆಲೆ ಬರ್ತದೆ ಅಂತೇಳಿ 7 ಲಕ್ಷ ರೂಪಾಯಿ ಕೊಟ್ಟರು ಸರ್. 7 ಲಕ್ಷ ರೂಪಾಯಿಗೆ ಸರ್ಕಾರದಲ್ಲೆಲ್ಲ ಈಗ ಒಂದು ಪ್ಲಾಟ್ ಖರೀದಿನೂ ಇಲ್ಲ ಸರ್ ನಮ್ಮ ಒಂದೇ ಕಿರುವಲ್ಲ. ಈಗ ನಿಮ್ಮ ಹೈವೇಕ್ಕೆ ಭೂಮಿ ಸರ್ಕಾರ ಎಷ್ಟು ರೇಟ್ ಅನ್ನ ಖರೀದಿ ಮಾಡಿದೆ, ಸರ್ವೆ ಎಲ್ಲ ನಡೆದಿದೆ ಈ ಭಾಗದಲ್ಲೆಲ್ಲ ಹೇಗೆ? ಎಲ್ಲ ಸರ್ವೆ ಸಂಪೂರ್ಣ ಮುಗಿದ ಸರ್. ಇದು 2022 2022 ನೋಟಿಸು ರೊಕ್ಕದ್ದು 184 ರೂಪಾಯಿ ಚದುರ ಮೀಟರ್ ಅಂತೇಳಿ ಒಂದು ಮೀಟರ್ ಹಾಕಿರ್ರಿ ರೇಟು. ರೊಕ್ಕ ಬಂದದ, ಇದುವರೆಗೆ ರೊಕ್ಕ ಬಂದದ ಅಂತ ತಗೊಂಡೋಗ್ರಂತ ಒಬ್ರು ಕೇಳೋರಿಲ್ಲ ನಮ್ಮನ್ನು. ನೋಟಿಸ್ ಬಂದದ, ಕೆಲಸ ಚಾಲು ಮಾಡ್ತು ಅಂತ ಹೇಳ್ತಾರೆ ಸರ್. ನಿಮಗೇನು ನೋಟಿಸ್ ಆಯ್ತು, ನಿಮಗೇನಾದ್ರೂ ಆ ತರ ಅಧಿಕೃತವಾದ ದಾಖಲೆಗಳು ಸರ್ಕಾರ ಕೊಡ್ತಾ ನಿಮಗೇನಾದ್ರೂ? ಏನು ಕೊಟ್ಟಿಲ್ಲ ಸರ್, ಅದ ಒಂದ್ಸಲ ನೋಟಿಸ್ ಕೊಟ್ಟಾರೆ ಸರ್. ನಂತರ ನಾವು ಅದರಲ್ಲಿ ಹೆದ್ದಾರ್ ಆಫೀಸ್ ಅಂತೇಳಿ ಶಕ್ತಿನಗರದಲ್ಲಿ ಇದೆ ಸರ್, ಅದರಲ್ಲಿ ಹೋಗಿ ನಾವೆಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಸರಿಯಾದ ರೀತಿಯಲ್ಲಿ ಸಬ್ಜೆಕ್ಟ್ ಮಾಡಿ ಬಂದಿದ್ದೀವಿ. ಇವತ್ತು ಆಗ್ತೀವಿ ನಾಳೆ ಆಗ್ತೀವಿ ಅಂತ ಹೇಳ್ತಾರೆ ಸರ್. ಇಲ್ಲಿಗೆ 3 ತಿಂಗಳಾಯ್ತು ಸರ್, 7ನೇ ತಿಂಗಳಲ್ಲಿ ನೋಟಿಸ್ ಕೊಟ್ಟಾರ. ಈಗ 12ನೇ ತಿಂಗಳು ಮುಗಿಯಾಕ ಬಂತು, ಇನ್ನು ಇದುವರೆಗೆ ಏನು 1 ರೂಪಾಯಿ ಹಾಕಿಲ್ಲ ಸರ್ ನಮ್ಮ ಅಕೌಂಟ್ಗಳಿಗೆ. ಹೇಗೆ ದರವನ್ನ ಹೇಗೆ ಕೊಡ್ತೀವಿ ಅಂತ ಹೇಳಿದಾರೆ ಸರ್ಕಾರ, 1 ಎಕರೆ ಭೂಮಿಗೆ ಈ ಒಂದು ಹೆದ್ದಾರಿ ಒಳಗೆ ಹೋಗ್ತಕ್ಕಂಥ ಭೂಮಿಗಳಿಗೆಲ್ಲ? ಹೆದ್ದಾರಿ ಹೋಗುವ ದಾರಿ ಭೂಮಿಗಳಿಗೆ ನೋಡಿದ್ರೆ 1:4 ಅಂತ ಅವ್ರು ಹೇಳಿದ್ದಾರೆ ಸರ್. ಸಬ್ರಿಷ್ಟ್ರ್ ವ್ಯಾಲ್ಯೂ ಪ್ರಕಾರ ಏನು 1 ಪಟ್ಟು ಸಬ್ರಿಷ್ಟ್ರಲ್ಲಿ ನೀವು ಟ್ಯಾಕ್ಸ್ ಕಟ್ಟಿದರೆ ಅದರಷ್ಟು 4 ಪಟ್ಟು ಕೊಡ್ತು ಅಂತ ಹೇಳಿ ಸರ್. 4 ಪಟ್ಟು ಅಂದರೆ ನಮ್ಮದು 2 ಲಕ್ಷ ರೂಪಾಯಿದು ಸಬ್ರಿಷ್ಟ್ರ್ ಆಫೀಸ್ ವ್ಯಾಲ್ಯೂ ಆ ಸರ್ ನಮ್ಗೆ ಗೊತ್ತಿದ್ದಲ್ಲಿಗೆ. ಅದರಲ್ಲಿ ಅದರಂತ ಲೆಕ್ಕ ಮಾಡಿದರೆ 1:4 ಅಂದರೆ 8 ಲಕ್ಷ ಆಗುತ್ತೆ ಸರ್. ಅದು 8 ಲಕ್ಷ ಹಣ ನಮಗೆ ಸರಿ ಹೋಗೋದಲ್ಲ. 8 ಲಕ್ಷ ಹಣದಲ್ಲಿ ಒಂದು ಪ್ಲಾಟ್ನು ಬರೋದಲ್ಲ ಸರ್ ಮಾರ್ಕಿನ ತಿಂಬಾಕ. ಈಗ ಒಂದೊಂದು ಹೊಲ ಹೋಗ್ಬೇಕು 1 ಎಕರೆ ಹೊಲ ಅಂದರೆ ಎಷ್ಟು ಕಣ್ಣಂಗೆ ಬಿಮ್ಮ ಸರ್ಕಾರಕ್ಕೂ ಗೊತ್ತದ ಸರ್. ಭೂಮಿ ವ್ಯಾಲ್ಯೂನೂ ಗೊತ್ತದ. ಈಗ ಸಬ್ರಿಷ್ಟ್ರ್ ವ್ಯಾಲ್ಯೂ ಕೇಳ್ತಾರೆ ಸರ್ ಅವರು ಒಂದು ಮಾತು. ಈಗ 2018 ಇದು ರೋಡ್ ಪ್ರಾರಂಭ ಆಯ್ತು ಸರ್, ಇಲ್ಲಂಬದೇನಿಲ್ಲ. ಅವ್ರ ಮಾತಿನ ಪ್ರಕಾರ ನಾವು ಡಿ ಸಿ ಅಲ್ಲಿನೂ ಒಂದ್ಸಲ ಮಾತಾಡಿವಿ ಸರ್ ಇದನ್ನು. ಈಗ 2018 2 ಲಕ್ಷ ಡಿಮ್ಯಾಂಡ್ ಆಗ್ಯದ. ಅಲ್ಲಿಂದ ಇದುವರೆಗೆ ರೈತರು ಯಾರು ಕೊಂಬೋರ್ನೂ ಇಲ್ಲ, ತಗೊಂಬೋರ್ನೂ ಇಲ್ಲ. ಹಂಗಾಗಿ ಸಬ್ರಿಷ್ಟ್ರ್ ವ್ಯಾಲ್ಯೂ ನಾವು ಹೆಂಗ ಫಿಕ್ಸ್ ಮಾಡ್ಬೇಕಂತ ಒಂದ್ಸಲ ಡಿ ಸಿನೂ ಕಾಲ್ತರ ನಾವು ಕೇಳಿದೀವಿ ಸರ್. ಅದಕ್ಕೆ ನಾವು ಅಲ್ಲ ಸರ್, ಈಗ ಯಾರನ್ನ ತಗೊಂಡ್ರ ನಿಮ್ಗೆ ನಾವು ಟ್ಯಾಕ್ಸ್ ಕಟ್ಟಕ್ ಬರೋದು, ಯಾರಿಗೆ ಮಾರೋ ಅವಶ್ಯಕತೆನೂ ಬರಲಿಲ್ಲ, ತಗೊಂಬ ಪರಿಸ್ಥಿತಿನೂ ಯಾರಿಗೆ ಬರಲಿಲ್ಲ. ಹಂಗಾಗಿ ಕಾಲಗಳು ದಿನವಾಗಂತೂ ಕಳೆದು ಹೋಗಿಬಿಟ್ಟದ. ಅದರ ಮೇಲೆ ತಿಳಿದು ನೀವೇ ಮಾಡಂತ ರಿಕ್ವೆಸ್ಟ್ ಮಾಡಿದ್ರು ಸರ್ ನಾವು ಡಿ ಸಿ ಅವ್ರ ಹತ್ರ. ನೋಡ್ತಿದ್ರೆ ಒಳ್ಳೆ ರೇಟ್ ಕೊಡ್ತು ಅಂತೇಳಿ ಏನ್ ಕೊಟ್ಟಾರೆ ಸರ್ ಒಳ್ಳೆ ರೇಟ್. ಈಗ ಈ ಭಾಗದಲ್ಲಿ ಭೂಮಿಯ ಒಂದು ರೇಟ್ ಹೆಂಗ್ ನಡೆದಿದೆ, ಎಷ್ಟಕ್ಕೆ ನಡೆದಿದಾವೆ, ಎಷ್ಟು ಕಿಮ್ಮತ್ತು ಬರ್ಬೋದು ಅಂತ ನಿಮಗೆ? ಇಲ್ಲಿ ನೋಡ್ರಿ, ಈಗ ಸದ್ಯಕ್ಕಂತೂ 25 ಲಕ್ಷ ಕಿಮ್ಮತ್ತು ಕಣ್ಣು ಮುಚ್ಚಿಕೊಂಡು ಕಳ್ಳರು ಕೈಗೆ ಸರ್ ನಮ್ಗೆ 1 ಎಕರೆ ಹೊಲ ರೋಡ್ ಸೈಡ್ ಹೋಗೋದು. ಈಗ ಮಾಮೂಲು ರೈತರು ಸರ್ ಬಹಳಷ್ಟು ಮಂದಿ ಖರೀದಿ ಮಾಡಿದ್ರು ಇತ್ತೀಚೆಗೆ 2022 13.5 ಲಕ್ಷ ತನಕ ಖರೀದಿ ಮಾಡಿರೋ ಸರ್ ಹೊಲಗಳು. ಮತ್ತೆ ಸ್ವಲ್ಪ ಅಷ್ಟಕ್ಕಷ್ಟೇ ಬೆಳೆ ಹೊಲಗಳು. ಈಗ ಅಂತ ನಮ್ಮ ಬಂಗಾರ ಭೂಮಿ ಸರ್ ಈಗ ರೋಡ್ ಹೋಗೋದಲ್ಲ ಬಹಳಷ್ಟು, ಬಹಳ ಜನರದು. ಈಗ ಅಂತ ಭೂಮಿ ರೈತರಿಗೆ ಮಾಡಿಕೊಂಡು ತಿಮ್ಮ ರೈತರನ್ನ 13 ಲಕ್ಷ ಕೊಟ್ಟು ತಗೊಂಬಕತ್ತ ಸರ್. ಈ ಸರ್ಕಾರದವ್ರು ಕೊಡೋದೇನು ದೊಡ್ಡ ಹಣ ಏನ್ರಿ ಇದು ನಮ್ಗೆ? ಅದಕ್ಕೆ ಬೇಡಿಕೆ ತಮ್ಮ ಒಂದು ಕನಿಷ್ಠ ಅಂದ್ರೆ ಒಂದು 20 ಲಕ್ಷ ಬೇಡಿಕೆ ಸಿಗುತ್ತೆ ಕನಿಷ್ಠ. ನಾವು ಅಷ್ಟೇ ಕೇಳಿದ್ರು ಸರ್ ಫಸ್ಟ್ ನಲ್ಲಿ ಅಬ್ಜೆಕ್ಷನ್ ಮಾಡಕ್ಕೂ ನಮ್ಗೆ ಸರ್ ನಮಗೆ ಹೆಚ್ಚಿನ ರೇಟ್ ಬೇಡ. ನಮ್ಗೆ 20 ಲಕ್ಷ ತನಕ ಕೊಟ್ಟರು ನಾವು ಸಂತೋಷ ಪಡ್ತೀವಿ ಸರ್. ಅದರಲ್ಲಿ ಇದ್ದರಲ್ಲಿ ಮತ್ತೆ ಉಳಿದ್ರದಲ್ಲಿ ಮತ್ತೆ ಎಲ್ಲೇನೋ ಹೊಲನು ತಗೊಂತೀವಿ ಸರ್. ನಿಮಗೆ 7 ಲಕ್ಷ ಕೊಟ್ಟರು ಎಲ್ಲಿ ಭೂಮಿ ಸಿಗೋದಿಲ್ಲ? ಇಲ್ಲ ಸರ್, ಎಲ್ಲೆಲ್ಲಿ ಪ್ಲಾಟ್ 30-40 ಪ್ಲಾಟ್ ಸಿಗೋದು? ಪ್ಲಾಟೆ ಬರೋದಿಲ್ಲ ಸರ್. ಈಗ ಹಳ್ಳಿಗೆ ಬರೋದಿಲ್ಲ ಸರ್ ಸದ್ಯಕ್ಕೆ. ಸಿಟಿಯಾಗಂತೂ ಹೋಯ್ತು ಆ ಮಾತು ಬೇರೆ. ಅದು 25-30 ಲಕ್ಷ ಅದ. ಈಗ ಹಳ್ಳಿಗೆ ಎಲ್ಲಿ ನಾವು ಸಣ್ಣ ಒಂದು 20-30, 11-13 ಲಕ್ಷ ಸರ್ ಇಲ್ಲೇ ಸದ್ಯಕ್ಕೆ. ಹಂಗಾಗಿ ಸರ್ಕಾರ ಕೊಟ್ಟು ರೊಕ್ಕ ನಮ್ಗೆ ಎದಕ್ಕೂ ಬರೋಲ್ಲ ಸರ್. ಈಗ ನಾವು ಇದರಲ್ಲಿ ಏನು ಅನ್ನಕ್ಕೂ ಬರೋದಲ್ಲ ಸರ್. ಏನಂತಂದ್ರೆ ಸರ್ಕಾರ ನಾವಂತೂ ಯುದ್ಧ ಮಾಡಕ್ ನಮ್ಮಿಂದ ಆಗಲ್ಲ. ಅವರು ಪರಮಾತ್ಮ ಇದ್ದಂಗೆ ಸರ್. ಅವರು ಸರ್ಕಾರ ಕಾಣುತ್ತಿರೋದ್ರೆ ನಾವು ಉಳಿಯೋದನ್ನೂ ಇಲ್ಲ ಇಲ್ಲಿ. ಅವ್ರಿಗೆ ತಿಳಿಬೇಕು, ರೈತರು ಉಳಿಬೇಕಾಗೈತೆ ನೋಡಿ ಸರ್ ಅಷ್ಟೇ. ಇಲ್ಲಿ ಒಳ್ಳೇದು ಮಹೇಶ್ ಗೌಡ್ರೆ, ಮತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇಂಥ ವಿಚಾರವನ್ನ ಗಮನಿಸಲಿ. ಈ ಭಾಗದಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ರೈತರು ಭಾಳಷ್ಟು ಇದ್ದಾರೆ. ಭೂಮಿಯೆಲ್ಲ 7 ಲಕ್ಷ 8 ಲಕ್ಷ ಕೊಟ್ಟರೆ ಅವರೆಲ್ಲ ಎಲ್ಲೂ ಭೂಮಿ ಸಿಗೋದಿಲ್ಲ, ಇದ್ರ ರೊಕ್ಕ ಎಲ್ಲ ಖರ್ಚು ಮಾಡ್ಕೊಂಡು ಎಲ್ಲೋ ಬೀದಿ ಪಾಲಾಗ್ತಕ್ಕಂಥ ಸಮಸ್ಯೆಗಳು ಬರ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಭಾಗದ ಸರ್ಕಾರದ ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಹೆಚ್ಚಿನ ಒಂದು ಬೆಲೆಯನ್ನು ಕೊಡಲಿಕ್ಕೆ ನಮ್ಮ ರೈತರಿಗೆ ಪ್ರಯತ್ನವನ್ನು ಮಾಡಲಿ. ಸಾಕಷ್ಟು ಪ್ರಾಜೆಕ್ಟ್ಗಳು ಬರ್ತಾ ಇದ್ದಾವೆ, ಡ್ಯಾಮ್ಗಳು ಬರ್ತವೆ, ಹೈವೇಗಳು ಬರ್ತವೆ, ಬೇರೆ ಬೇರೆ ಕೈಗಾರಿಕೆ ವಸಾಹತುಗಳು ಬರ್ತಿರ್ತವೆ. ಅದಕ್ಕೆಲ್ಲ ಭೂಮಿ ಸರ್ವೇ ಸಾಮಾನ್ಯವಾಗಿ ದೇಶದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ರೈತರು ಕೊಡಬೇಕಾಗತ್ತೆ. ಆದರೆ ಒಳ್ಳೆ ಬೆಲೆಯನ್ನು ಕೊಡಿಸೋದು ಸರ್ಕಾರದ ಧರ್ಮ. ಈ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ಅಧಿಕಾರಿಗಳು, ಈ ಭಾಗದ ಶಾಸಕರಿರ್ಬೋದು, ಎಂ ಪಿಗಳಿರ್ಬೋದು, ರೈತರಿಗೆ ಏನು ಹೈವೇದಲ್ಲಿ ಭೂಮಿ ಹೋಗ್ತಾ ಇದೆ, ಜೊತೆಗೆ ಮುಳುಗಡೆ ಆದಂಥ ಭೂಮಿಗಳಿರ್ಬೋದು, ಇದಕ್ಕೆಲ್ಲ ಒಳ್ಳೆ ಬೆಲೆಯನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿ. ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಧನ್ಯವಾದ. ಇದುವರೆಗೆ ರಾಯಚೂರು ತಾಲೂಕಿನ ಮಂಡಲಗೆರೆ ಗ್ರಾಮದ ಮಹೇಶ್ ಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಈಗ ಮಾವಿನ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಸಮಿತಾ ಅವರಿಂದ ಮಾಹಿತಿಯನ್ನು ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಗೆ ಬರ್ತಕ್ಕಂಥ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಮಾವಿನ ಬೆಳೆಗೆ ರೋಗಗಳು ಬಂದಾಗ ಇಳುವರಿಯಲ್ಲಿ ಯಾವ ರೀತಿ ನಷ್ಟ ಆಗುತ್ತೆ, ರೈತರು ಏನು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಥವಾ ನಿರ್ವಹಣೆ ಕ್ರಮಗಳನ್ನು ತಗೋಬೇಕು ಅಂತಕ್ಕಂಥ ವಿಚಾರವಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಸವಿತಾ ಅವರು ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ದಿವಸ ನಿಮಗೆ ಮಾವು ಬೆಳೆಗೆ ಬರುವಂಥ ರೋಗಗಳು ಮತ್ತು ಅದರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡಲಿಚ್ಛೆ ಪಡ್ತೀನಿ. ಮೊದಲನೇದಾಗಿ ಮಾವಿನ ಬೆಳೆ ಈ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ದು ಈ ಬೆಳೆಗೆ ಹಲವಾರು ರೋಗಗಳು ಮತ್ತು ಕೀಟಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ನಾವು ರೋಗಗಳ ಬಗ್ಗೆ ಗಮನವನ್ನು ಕೊಡೋಣ. ಇದರಿಂದ ನಮಗೆ ಹೆಚ್ಚು ಪ್ರಮಾಣದಲ್ಲಿ ಇಳುವರಿ ಕುಂಠಿತಗೊಳ್ತಾ ಇದೆ. ಸೊ ಮುಖ್ಯವಾಗಿ ಬರುವಂಥ ಮಾವಿನಲ್ಲಿ ಬರುವಂಥ ರೋಗಗಳಂದರೆ ಬೂದಿ ರೋಗ. ಇದು ಅತಿ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಇಳುವರಿಯಲ್ಲಿ ಕುಂಠಿತವನ್ನು ತರ್ತಾ ಇದೆ. ಈ ಬೂದಿ ರೋಗ ಯಾವ ರೋಗಾಣುವಿಂದ ಬರುತ್ತೆ ಅಂತಂದರೆ ಆಡಿಯಂ ಮ್ಯಾಂಜಿಫೆರೆ ಎಂಬ ಒಂದು ಶಿಲೀಂಧ್ರ ಇದೆ. ಈ ಶಿಲೀಂಧ್ರದಿಂದ ಈ ರೋಗವು ಕಂಡು ಬರುತ್ತದೆ. ಈ ಶಿಲೀಂಧ್ರ ಮುಖ್ಯವಾಗಿ ನಮಗೆ ನವೆಂಬರಿಂದ ಫೆಬ್ರವರಿ ತಿಂಗಳಲ್ಲಿ ಈ ರೋಗವನ್ನು ತರುತ್ತದೆ. ಮುಖ್ಯ ಕಾರಣ ಏನಪ್ಪ ಅಂದರೆ ಒಣಹವೆ, ವಾತಾವರಣದಲ್ಲಿ ಒಣಹವೆ ಇರೋದು ಮತ್ತು ಒಣಹವೆ ಮತ್ತು ಚಳಿಯಿಂದ ಕೂಡಿದ ವಾತಾವರಣದಲ್ಲಿ ನಮ್ಮ ಈ ರೋಗ ಪ್ರಮಾಣವನ್ನು ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತದೆ. ಆದ್ದರಿಂದ ನಾವು ಈ ಮೊದಲನೇದಾಗಿ ರೋಗಕ್ಕೆ ಬರುವಂಥ ಲಕ್ಷಣಗಳನ್ನು ನೋಡೋಣ. ಮೊದಲನೇದಾಗಿ ಬಿಳಿ ಬಣ್ಣದ ಚುಕ್ಕೆಗಳನ್ನು ನಾವು ಎಲೆಗಳ ಮೇಲೆ ಕಾಣ್ತೀವಿ. ತದನಂತರ ಈ ಬಿಳಿ ಬಣ್ಣದ ಚುಕ್ಕೆಗಳು ನಮಗೆ ಕಂದು ಬಣ್ಣದ ರೂಪಕ್ಕೆ ಮಾರ್ಪಾಡನ್ನು ಹೊಂದುತ್ತೆ. ಇದು ಬರೀ ಎಲೆಗಳ ಮೇಲೆ ಅಷ್ಟೇ ಕಂಡು ಬರೋದಿಲ್ಲ, ಎಲೆಗಳ ಮೇಲೆ, ಹೂಗೊಂಚಲಿನ ಮೇಲೆ, ಕಾಂಡದ ಮೇಲೆ, ಕೆಲವೊಂದು ಬಾರಿ ಕಾಯಿಗಳ ಮೇಲೂ ಕೂಡ ಕಂಡು ಬರುತ್ತದೆ. ಎಲೆಗಳ ಮೇಲೆ ಕಂಡು ಬಂದಂತಹ ಈ ಚುಕ್ಕೆಗಳು ಹಳದಿ ಬಣ್ಣಕ್ಕೆ ಮಾರ್ಪಾಡನ್ನು ಹೊಂದುತ್ತೆ. ಹೂಗಳ ಮೇಲೆ ಕಂಡು ಬಂದಾಗ ನಮಗೆ ಈ ಬಿಳಿ ಬಣ್ಣದ ಚುಕ್ಕೆಗಳು ಕಂದು ಬಣ್ಣಕ್ಕೆ ಮಾರ್ಪಾಡನ್ನು ಹೊಂದಿ ಹೂಗಳು ಉದುರಲು ಸಹಾಯ ಮಾಡುತ್ತದೆ. ಹಾಗೂ ಕಾಯಿಗಳ ಮೇಲೆ ಕಂಡು ಬಂದಾಗ ನಮಗೆ ಕಾಯಿಗಳು ಉದುರಲು ಶುರು ಮಾಡುತ್ತೆ ಮತ್ತು ಕಾಯಿಗಳ ಸೈಜ್ ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಈ ರೋಗವು ಪ್ರಮುಖವಾಗಿ ಹೂಗಳ ಮೇಲೆ ಕಂಡು ಬರೋದ್ರಿಂದ, ಹೂ ಮತ್ತು ಎಲೆಗಳ ಮೇಲೆ ಕಂಡು ಬರೋದ್ರಿಂದ ನಮಗೆ ಇಳುವರಿ ಪ್ರಮಾಣ ಮತ್ತು ನಷ್ಟ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ನಾವು ಇದರ ನಿರ್ವಹಣೆ ಬಗ್ಗೆ ನೋಡೋಣ. ಮೊದಲನೇದಾಗಿ ಹೂ ಬಿಡೋ ಸಂದರ್ಭದಲ್ಲಿ ಹಾಗೂ ಹೂ ಬಿಡೋದಕ್ಕೆ ಮುಂಚೆ ಹಾಗೂ ಕಾಯಿ ಕಟ್ಟುವ ಸಂದರ್ಭದಲ್ಲಿ ನಾವು ನಿರ್ವಹಣೆಯನ್ನು ತಗೋಬೇಕಾಗುತ್ತೆ. ಅಂದರೆ ಔಷಧಿ ಸಿಂಪಡಣೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಔಷಧಿಗಳು ಯಾವುದಪ್ಪ ಅಂದರೆ ನೀರಿನಲ್ಲಿ ಕರಗುವ ಗಂಧಕವನ್ನು ನಾವು 3 ಗ್ರಾಮ್ ನೀರಿನಲ್ಲಿ ಹಾಕಿ 1 ಲೀಟ್ರ್ ನೀರಿನಲ್ಲಿ ಹಾಕಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಸಪೋಸ್ ನಿಮಗೆ ಗಂಧಕ ಸಿಗಲಿಲ್ಲಪ್ಪ ಅಂತಂದರೆ ಬೆವಿಸ್ಟಿನ್ ಅಂತೇಳಿ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಬೆವಿಸ್ಟಿನ್ ನಾವು 1 ಲೀಟ್ರ್ ನೀರಿನಲ್ಲಿ ಹಾಕಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಅಥವಾ ಎಕ್ಸಕೊನೋಜೋಲ್ ಅಥವಾ ಕಾಂಟಾಫ್ ಅಂತೇಳಿ ಬರುತ್ತೆ, ಈ ಔಷಧಿನೂ ಕೂಡ ನಾವು 1 ಗ್ರಾಮ್ ಲೀಟ್ರ್ ನೀರಿನಲ್ಲಿ ಹಾಕಿ ಸಿಂಪಡಣೆಯನ್ನು ಮಾಡಬೇಕಂತ. ಈ ಎಲ್ಲ ಔಷಧಿಗಳು ನಾವು ಗಂಧಕ ಇರೋದ್ರಿಂದ ಗಂಧಕವು ಅತಿ ಹೆಚ್ಚು ಪ್ರಮಾಣದಲ್ಲಿ ಅತಿ ಹೆಚ್ಚು ರೀತಿಯಲ್ಲಿ ಅದು ರೋಗವನ್ನು ನಿರ್ವಹಣೆ ಮಾಡುತ್ತೆ. ಆದ್ದರಿಂದ ನಾವು ಬೂದಿ ರೋಗದ ನಿರ್ವಹಣೆಗೆ ಆದಷ್ಟು ಗಂಧಕಯುಕ್ತ ಔಷಧಿಗಳನ್ನು ಉಪಯೋಗವನ್ನು ಮಾಡಬೇಕಾಗತ್ತೆ. ಸೊ ಇದನ್ನು ನಾವು 15 ದಿನಗಳಿಗೊಮ್ಮೆ 3 ಬಾರಿ ಸಿಂಪಡಣೆಯನ್ನು, ಅಂದರೆ ರೋಗ ಯಾವ ರೀತಿ ಇದೆ ಅಂತ ಹೇಳಿ ನೋಡಿಕೊಂಡು ನೀವು 15 ದಿನಗಳಿಗೊಮ್ಮೆ ಈ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಇದು ಬೂದಿ ರೋಗದ ನಿರ್ವಹಣೆ ಲಕ್ಷಣಗಳು ಮತ್ತು ನಿರ್ವಹಣೆ. ಎರಡನೇ ರೋಗ ಯಾವುದಪ್ಪ ಅಂತಂದರೆ ಚಿಬ್ಬು ರೋಗ ಅಂತೇಳಿ ಬರುತ್ತೆ, ಅಂದರೆ ಕೊಲೆಟ್ರಾಕಮ್. ಈ ರೋಗವನ್ನು ಕೊಲೆಟ್ರಾಕಮ್ ಗ್ಲಿಯೋಸ್ಪರಾಯ್ಡಸ್ ಎಂಬ ಶಿಲೀಂಧ್ರದಿಂದ ಈ ರೋಗವು ಕಂಡು ಬರುತ್ತದೆ. ಇದು ಮುಖ್ಯವಾಗಿ ಎಲೆಗಳ ಮೇಲೆ, ಹೂಗಳ ಮೇಲೆ ಮತ್ತು ಕಾಯಿಗು ಮತ್ತು ಟೊಂಗೆಗಳ ಮೇಲೆ ಕೂಡ ಕಂಡು ಬರುತ್ತದೆ. ಈ ಚಿಬ್ಬು ರೋಗದ ಮುಖ್ಯವಾದ ಲಕ್ಷಣಗಳೇನಪ್ಪ ಅಂತಂದರೆ ಕಂದು ಬಣ್ಣದ ನಾವು ಚುಕ್ಕೆಗಳನ್ನ ಎಲೆಗಳ ಮೇಲೆ ಕಂಡು ಬರುತ್ತವೆ. ಬರೀ ಎಲೆಗಳ ಮೇಲೆ ಅಷ್ಟೇ ಅಲ್ಲ, ಇದು ಟೊಂಗೆಗಳ ಮೇಲೆ, ತೊಟ್ಟುಗಳ ಮೇಲೆ ಮತ್ತು ಹಣ್ಣುಗಳ ಮೇಲೆ ಕೂಡ ಈ ಕಪ್ಪು ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ಈ ಕಪ್ಪು ಬಣ್ಣದ ಚುಕ್ಕೆಗಳು ರೋಗ ಜಾಸ್ತಿ ಆದಂಗೆಲ್ಲ ತೀವ್ರವಾದಂತಲ್ಲೆಲ್ಲ ಚುಕ್ಕೆಗಳ ಅಗಲ ಜಾಸ್ತಿ ಆಗುತ್ತೆ. ಈ ರೀತಿ ಅಗಲ ಜಾಸ್ತಿ ಆದಾಗ ನಮಗೆ ಬಿಳಿ ಬಣ್ಣದ ಅಥವಾ ಬೂದು ಬಣ್ಣದ ಕೇಂದ್ರೀಕೃತವಾದ ಒಂದು ಬಿಂದು ಈ ಕಂದು ಬಣ್ಣದ ಚುಕ್ಕೆ ಮೇಲೆ ಕಂಡುಬರುತ್ತವೆ. ಸೊ ಇದು ಮುಖ್ಯವಾದ ರೋಗವನ್ನು ನಾವು ಗುರುತಿಸುವಂತಹ ಲಕ್ಷಣ. ಈ ಲಕ್ಷಣ ಕಂಡು ಬಂದ ತಕ್ಷಣನೇ ನೀವು ಆದಷ್ಟು ಈ ರೋಗದ ನಿರ್ವಹಣೆ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ನಿರ್ವಹಣೆ ಯಾವ ರೀತಿ ಮಾಡ್ತೀರಪ್ಪ ಅಂತಂದ್ರೆ, ಎಲೆಗಳ ಮೇಲೆ ಕಂಡು ಬಂದ ತಕ್ಷಣ ನೀವು ಒಂದು ಸಿಂಪರಣೆಯನ್ನು ಕೈಗೊಳ್ಬೇಕಾಗತ್ತೆ. ಯಾವ್ದಪ್ಪ ಅಂದ್ರೆ ಥಯೋಫೆನೇಟ್ ಮೀಥೈಲ್ ಅಂತೇಳಿ ಒಂದು ಶಿಲೀಂಧ್ರನಾಶಕ ಬರುತ್ತೆ. ಈ ಶಿಲೀಂಧ್ರನಾಶಕ 1 ml 1 L ನೀರಿನಲ್ಲಿ ಹಾಕಿ ನೀವು ಸಿಂಪರಣೆಯನ್ನು ಕೈಗೊಳ್ಬೇಕಾಗತ್ತೆ. ಇದಲ್ಲದೇ ನಾವು ಬೆವಿಸ್ಟಿನ್ ಅಂತೇಳಿ ಆಲ್ರೆಡಿ ನಾನು ಹೇಳ್ದೆ ಆಗಲೇ, ಬೆವಿಸ್ಟಿನ್ ಅಥವಾ ಕಾರ್ಬನ್ಡೈಸಿಮ್ ಅಂತೇಳಿ 2 gram 1 L ನೀರಿನಲ್ಲಿ ಹಾಕಿ ಎಲೆಗಳ ಮೇಲೆ ಬಂದಾಗ ಎಲೆಗಳ ಮೇಲೆ ಸಿಂಪರಣೆ ಮಾಡಿ, ಹೂ ಕಾಯಿ ಗೊಂಚಲ ಮೇಲೆ ನೀವು ಕಂಡು ಬಂದ ತಕ್ಷಣವೇ ಇದು 15 ದಿನಗಳಿಗೊಮ್ಮೆ 2 ಅಥವಾ 3 ನೀವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ರೋಗವು ಕೂಡ ನಮಗೆ ಪ್ರಮುಖವಾದ ಇಳುವರಿಯನ್ನು ಕಡಿಮೆ ಮಾಡುತ್ತೆ. ಯಾಕಪ್ಪ ಅಂತಂದರೆ, ಈ ರೋಗ ಕಂಡು ಬಂದರೆ ಹಣ್ಣುಗಳು ನೀವು ಕಟಾವು ಆದಮೇಲೂ ಕೂಡ ನೀವು ಈ ರೋಗವನ್ನು ಶೇಖರಣೆಯಲ್ಲಿ ನೀವು ಕಂಡು ಬರುತ್ತೆ. ಈ ಶೇಖರಣೆಯಲ್ಲಿ ರೋಗ ಇತ್ತಪ್ಪ ಅಂತಂದರೆ ನಮಗೆ ಮಾರ್ಕೆಟಿಂಗ್ ಅಂತೇಳಿ ಅಂದರೆ ಮಾರುಕಟ್ಟೆ ಮೌಲ್ಯ ಕಡಿಮೆ ಆಗುತ್ತೆ. ಸೊ ಇದು ಮಾವಿನ ಬೆರೆಗೆ ಬರುವಂಥ 2. ಮೂರನೇ ರೋಗ ಏನಪ್ಪ ಅಂತಂದರೆ ತುದಿಕೊಳೆ ರೋಗ. ಈ ತುದಿಕೊಳೆ ರೋಗವು ಬಟ್ರಿಟಿಪ್ಲೂಡಿಯ ಥಿಯೋಬ್ರಮೆ ಎಂಬ ಶಿಲೀಂಧ್ರದಿಂದ ಕಂಡುಬರುತ್ತೆ. ಈ ರೋಗ ಕಂಡು ಬಂದಾಗ ಮೊದಲನೇದಾಗಿ ನಮಗೆ ಎಲೆಗಳು ಒಣಗೋದಕ್ಕೆ ಶುರುವಾಗುತ್ತೆ. ಎಲೆಗಳು ಒಣಗಿದ ಎಲೆಗಳು ತದನಂತರ ಜೋತು ಬೀಳೋದಕ್ಕೆ ಶುರುವಾಗುತ್ತೆ. ಈ ಜೋತು ಬೀಳೋಕ್ಕೆ ಶುರುವಾದ್ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಟೊಂಗೆಗಳು ಒಂದೊಂದಾಗಿ ಒಣಗೋದಕ್ಕೆ ಶುರುವಾಗುತ್ತೆ. ಅಂದರೆ ಈ ರೋಗಕಾರಕವು ನಮಗೆ ಹಿಮ್ಮುಖವಾಗಿ, ಟೊಂಗೆಗಳ ಹಿಮ್ಮುಖವಾಗಿ ಎಲೆಗಳ ಮುಖಾಂತರ ಹರಡಿ ಹಿಮ್ಮುಖವಾಗಿ ಟೊಂಗೆಗಳನ್ನ ಒಣಗೋದಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಈ ಟೊಂಗೆಗಳು ಒಣಗೋದಕ್ಕೆ ಶುರು ಆದ ತಕ್ಷಣವೇ ನೀವು ಆ ಟೊಂಗೆಗಳ ಭಾಗವನ್ನು ನಾವು ಕತ್ತರಿಸಬೇಕಾಗತ್ತೆ. ಕತ್ತರಿಸಿ ಅಲ್ಲಿಗೆ ನಾವು 1% ಬೋಡೋ ದ್ರಾವಣವನ್ನು ಹಚ್ಚಬೇಕಾಗತ್ತೆ. ಈ ರೀತಿ ಮಾಡಿದಾಗ ನಿಮಗೆ ಇನ್ನೊಂದು ಗಿಡಕ್ಕೆ ಹರಡೋದನ್ನ ನಾವು ತಡೆಗಟ್ಟಬಹುದು. ಯಾಕಪ್ಪ ಅಂದರೆ ಈ ರೋಗಾಣು ಒಂದು ಎಲೆಯಿಂದ ಇನ್ನೊಂದು ಎಲೆಗೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಗಾಳಿಯ ಮುಖಾಂತರ ಹರಡೋದ್ರಿಂದ ನಾವು ಈ ನಿರ್ವಹಣೆ ಮಾಡಬೇಕಂತಂದರೆ ನೀವು ಅದಕ್ಕೆ ಬೋಡೋ ದ್ರಾವಣವನ್ನು ಹಚ್ಚಬೇಕಾಗತ್ತೆ. ಈ ರೀತಿ ಹಚ್ಚಿದಾಗ ನಿಮಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋದನ್ನ ತಡಿಬಹುದು. ಅದ್ರ ಜೊತೆಗೆ ನಾವು COC ಅಂತೇಳಿ ಬರುತ್ತೆ, ಬ್ಲೈಟಾಕ್ಸ್ ಅಂತೇಳಿ, ಅದನ್ನ 3 1 L ನೀರಿನಲ್ಲಿ ಹಾಕಿ ತಕ್ಷಣವಾಗಿ, ಅಂದರೆ ನೀವು ಯಾವಾಗ ಈ ರೋಗ ಕಾಣುತ್ತೋ ಅದೇ ಸಮಯದಲ್ಲಿ ನೀವು ಸಿಂಪರಣೆ ಮಾಡಿದಾಗ ರೋಗ ಬರುವುದು ಮತ್ತು ಅದರಿಂದ ಕಡಿಮೆ ಆಗುವ ಇಳುವರಿಯನ್ನು ನೀವು ಕಡಿಮೆ ಮಾಡಬಹುದು. ನಾಲ್ಕನೇದಾಗಿ ಅತಿ ಮುಖ್ಯವಾದ ಇನ್ನೊಂದು ರೋಗ ಅಂತಂದೇನಪ್ಪ ಅಂದ್ರೆ ಅದು ದುಂಡಾಣುವಿನಿಂದ ಬರುವಂತಹ ಎಲೆ ಚುಕ್ಕೆ ರೋಗ. ಇದು ಒಂದು ರೋಗಕಾರಕ, ಅಂದ್ರೆ ದುಂಡಾಣುವಿನಿಂದ ಬರುವಂತದ್ದು, ಕ್ಸಾಂಥಮೋನಸ್ ಕಂಪಸ್ಟಿಸ್ ಮ್ಯಾಂಜಿಫರೆ ಅಂತ ಹೇಳ್ತೀವಿ, ಈ ರೋಗಾಣುವಿನಿಂದ ಬರುವಂತದ್ದು. ಇದರ ಮುಖ್ಯವಾದ ಲಕ್ಷಣ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸುತ್ತೆ ಅಥವಾ ಕಪ್ಪು ಬಣ್ಣದ ಚುಕ್ಕೆಗಳು. ಇವು ಕೋನಾಕೃತಿಯಲ್ಲಿ, ಅಂದರೆ ಟ್ರಯಾಂಗಲ್ ರೀತಿಯಲ್ಲಿ ಇರುತ್ತೆ. ಈ ಕೋನಾಕೃತಿಯಲ್ಲಿ ಕಂಡು ಬಂದ ಚುಕ್ಕೆಗಳ ಸುತ್ತ ನಮಗೆ ಹಳದಿ ಬಣ್ಣದ ರಿಂಗ್ ಅಂತ ಹೇಳ್ತೀವಿ, ವೃತ್ತಾಕಾರದಲ್ಲಿ ಹಳದಿ ಬಣ್ಣವು ಹೊಂದಿರುತ್ತೆ. ಈ ರೀತಿ ಇದು ಮುಖ್ಯವಾದ ಈ ರೋಗವನ್ನು ಗುರುತಿಸುವಂತಹ ಲಕ್ಷಣ. ಈ ರೀತಿ ನಿಮಗೆ ರೋಗದ ಲಕ್ಷಣ ಕಂಡು ಬಂದರೆ ಆ ಥರ ಬಂದಂಥ ಎಲೆಗಳು ಮತ್ತು ಟೊಂಗೆಗಳನ್ನು ನೀವು ಕತ್ತರಿಸಬೇಕಾಗತ್ತೆ. ಕತ್ತರಿಸಿದ ಭಾಗಕ್ಕೆ ಯಾವುದೇ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಬೋಡೋ ದ್ರಾವಣ ಅಥವಾ COC ಪೇಸ್ಟ್ನ, ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ ಅಂತ ಹೇಳ್ತೀವಿ, ಅದನ್ನ 3 3% ಒಂದು ಪೇಸ್ಟನ್ನು ಮಾಡಿ ನೀವು ಹಚ್ಚಬೇಕಾಗತ್ತೆ. ಬೋಡೋ ಆದರೆ 1% ಬೋಡೋ ಪೇಸ್ಟನ್ನು ಮಾಡಿ ನೀವು ಆ ಕತ್ತರಿಸಿದ ಭಾಗಕ್ಕೆ ಹಚ್ಚಬೇಕಾಗತ್ತೆ. ಇದಲ್ಲದೇ ಕೂಡ ನೀವು ಎಲೆಗಳ ಮೇಲೆ ರೋಗ ಕಂಡು ಬಂದಾಗ ಸಿಂಪರಣೆಯನ್ನು ಕೈಗೊಳ್ಬೋದು. ಅದು ಯಾವುದಪ್ಪ ಅಂದರೆ ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ ಅಂತ ಹೇಳಿಬಿಟ್ಟು ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ, ಅದನ್ನು 5 gram 10 L ಹಾಕಿ, ಇದ್ರ ಜೊತೆಗೆ ನಾವು ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನ 30 gram 10 L ಹಾಕಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಈ ರೀತಿ ಸಿಂಪರಣೆ ಮಾಡಿದ್ರೆ ನಾವು ರೋಗ ಪ್ರಮಾಣವನ್ನು ತಡೆಗಟ್ಟಬಹುದು. ರೋಗವನ್ನು ಸಂಪೂರ್ಣವಾಗಿ ಹತೋಟಿಗೆ ತರೋದಕ್ಕಾಗಲ್ಲ, ರೋಗವನ್ನು ಕಡಿಮೆ ಮಾಡಬಹುದು. ಇದಿಷ್ಟು ಮಾವಿಗೆ ಬೆಳೆಯುವಂಥ ರೋಗಗಳು. ಇದ್ರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾದ ರೋಗ ಅಂತಂದರೆ ಹೂಗೊಂಚಲು ಅಥವಾ ಹೂಗೊಂಚಲು ರೋಗ ಅಥವಾ ಮ್ಯಾಂಗೋ ಮಾಲ್ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ. ಈ ಮ್ಯಾಂಗೋ ಮಾಲ್ಫಾರ್ಮೇಷನ್ 3 ಕಂಡು ಬರುತ್ತೆ. ಒಂದು ಸಸಿಗಳ ಹಂತದಲ್ಲಿ ಕಂಡು ಬರುತ್ತೆ, ಇನ್ನೊಂದು ಟೊಂಗೆಗಳಾದಾಗ ಕೂಡ ಕಂಡು ಬರುತ್ತೆ. ಅದ್ರ ಜೊತೆಗೆ ನಾವು ಹಣ್ಣುಗಳು ಹೂಗಳು ಆಗಬೇಕಾದ್ರೂ ಕೂಡ ಈ ರೋಗವನ್ನು ಕಂಡು ಬರುತ್ತವೆ. ಈ ಲಕ್ಷಣ ಯಾವುದಪ್ಪ ಅಂದರೆ, ಈ ಭಾಗದಲ್ಲಿ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಹೂಗೊಂಚಲು ರೋಗವನ್ನು ನೋಡ್ತಾ ಇದ್ದೀವಿ. ಅದು ಯಾವ ರೀತಿ ಇರುತ್ತೆ ಅಪ್ಪ ಅಂದರೆ, ಸಸಿಗಳಲ್ಲಿ ನಾವು ಬಂಚಿಟಾಪ್ ಅನ್ನೋ ಲಕ್ಷಣ ಕಾಣ್ತೀವಿ. ಎಲೆಗಳು ಸಣ್ಣದಾಗಿ ಗೊಂಚಲು ರೀತಿಯಲ್ಲಿ ಮಾರ್ಪಾಡನ್ನು ಹೊಂದುತ್ತವೆ. ಇದು ಸಸಿಗಳಲ್ಲಿ ಬರುವಂಥದ್ದು. ಎರಡನೇದಾಗಿ ಟೊಂಗೆಗಳ ಭಾಗದಲ್ಲಿ ಇದು ಆವರಿಸ್ಕೊಂಡಾಗ ಟೊಂಗೆಗಳಲ್ಲಿ ಇರುವಂಥ ಎಲೆಗಳು ಮುದುರಿ ಚಿಕ್ಕ ಚಿಕ್ಕ ಎಲೆಗಳಾಗುತ್ತೆ. ಇಡೀ ಟೊಂಗೆಗಳು ನಮಗೆ ಬಂಚಿಟಾಪ್ ಅಥವಾ ಹೂಗೊಂಚಲಿನ ರೀತಿ ಮಾರ್ಪಾಡಾಗುತ್ತೆ. ಮತ್ತು ಹೂಗಳ ಮೇಲೆ ಕಂಡು ಬಂದಾಗ ಹೂಗಳು ಹೂ ಬಿಡೋದಕ್ಕೆ ಮೊದಲನೇ ಕೂಡ ಈ ಹೂಗಳು ಎಲೆಯ ರೀತಿಯಲ್ಲಿ ಮಾರ್ಪಾಡು ಹೊಂದಿ ಸಂಪೂರ್ಣವಾದ ಇಳುವರಿಯನ್ನು ಕುಂಠಿತಗೊಳಿಸೋದು ಈ ಹೂಗೊಂಚಲು ರೋಗ. ಇದಕ್ಕೆ ಹಲವಾರು ಕಾರಣಗಳಿದೆ. ಅದು ಏನಪ್ಪ ಅಂತಂದರೆ, ಈ ರೋಗ ಕೆಲವು ಮಣ್ಣಿನಲ್ಲಿ ಇರುವ ಸಾರಜನಕದ ವ್ಯತ್ಯಾಸದಿಂದ, ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳ ವ್ಯತ್ಯಾಸದಿಂದ, ಹಾಗೂ ವೈರಾಣುವಿನಿಂದ ಬರುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಹಾಗೂ ಈ ಇತ್ತೀಚೆಗೆ ಕಂಡುಹಿಡಿದ ಪ್ರಕಾರ ಇದು ಫ್ಯೂಜೇರಿಯಂ ಸಬ್ಗ್ಲೂಟಿನೆನ್ಸ್ ಎಂಬ ಶಿಲೀಂಧ್ರದಿಂದ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ರೋಗದ ಹತೋಟಿಯಲ್ಲಿ ನೀವು ಅತಿ ಪ್ರಮುಖವಾದ ಪಾತ್ರ ಏನಪ್ಪ ಅಂತಂದರೆ, ಆದಷ್ಟು ಅಚ್ಚುಕಟ್ಟಾಗಿ ನಿಮ್ಮ ತೋಟಗಳನ್ನು ನಿರ್ವಹಣೆ ಮಾಡಿಕೊಳ್ಬೇಕಾಗತ್ತೆ. ಅಂದರೆ ಅಚ್ಚುಕಟ್ಟಾದ ತೋಟ ಇದ್ದರೆ ಈ ರೋಗ ಬರುವಂಥ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಎರಡನೇದಾಗಿ ನೀವು ಬೆನೋಮಿಲ್ ಅಥವಾ ಕಾರ್ಬನ್ ಡೈಸಿಮ್ ಅಂತ ಹೇಳ್ತೀವಿ, ಅದನ್ನು ಹೂಗೊಂಚಲು ಬಂದಂಥ ಭಾಗವನ್ನು ಕತ್ತರಿಸಿ ಆ ಭಾಗಕ್ಕೆ ನೀವು ಸಿಂಪಡಣೆಯನ್ನು ಮಾಡಬೇಕು. ಅದರ ಜೊತೆಗೆ ನೀವು ಶೇಕಡ 1 ಬೋಡೋ ದ್ರಾವಣವನ್ನು ಪೇಸ್ಟ್ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದಾಗ ಈ ಹೂಗೊಂಚಲು ರೋಗ ಬರೋದನ್ನು ತಡೆಗಟ್ಟಬಹುದು. ಮಾವಿನ ಬೆಳೆಗೆ ನೀವು ಒಂದು ನಿರ್ವಹಣೆ ಏನಪ್ಪ ಮಾಡಬೇಕಂದ್ರೆ, ರೋಗ ಬರೋದಕ್ಕೆ ಮುಂಚೆ ನೀವೇನು ಎಚ್ಚರಿಕೆ ವಹಿಸಬೇಕಂದ್ರೆ, ಆದಷ್ಟು ನಿಮ್ಮ ತೋಟಗಳನ್ನು ನೀಟಾಗಿ ಉಳುಮೆ ಮಾಡಬೇಕಾಗತ್ತೆ. ತೋಟಗಳನ್ನ ನೀಟಾಗಿ ಉಳುಮೆ ಮಾಡಿ ಯಾವ್ಯಾವುದು ಮಾವುಗಳು, ಈ ಬಾಟ್ರಿಡಿಪ್ಲೋಡಿಯಾ ಥಿಯೋಬ್ರಮೆ ಅಂದರೆ ತುದಿ ಕೊಳೆ ರೋಗ ಅಂತ ಆಲ್ರೆಡಿ ನಾನು ಹೇಳಿದೆ, ಆ ತುದಿ ಕೊಳೆ ರೋಗ ಬಂದಿದ್ದ ಗಿಡಗಳೇನಾದರೂ ಇದ್ದರೆ ಆದಷ್ಟು ಆ ಗಿಡಗಳನ್ನು ನೀವು ನಿರ್ಮೂಲನೆ ಮಾಡಿ, ಅಂದರೆ ಕಿತ್ತು ಬಿಸಾಕಿ ಆ ಭಾಗಕ್ಕೆ, ಆ ಸುತ್ತ ಆ ಗಿಡಗಳನ್ನ ಕಿತ್ತು ಬಿಸಾಕಿದ ಭಾಗಕ್ಕೆ ನೀವು ಆದಷ್ಟು ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ನಾವೇನು ಹೇಳ್ತೀವಿ, ಬ್ಲೈಟಾಕ್ಸ್ ಅಂತ ಏನು ಹೇಳ್ತೀವಿ, ಅದನ್ನ ನೀವು ಸುರೀರಿ ಅಥವಾ ಬ್ಲೀಚಿಂಗ್ ಪೌಡರ್ ನೀವು ಸುರಿದಾಗ ಆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆ ಇರುವಂಥ ರೋಗಗಳು ಮಳೆಯ ಮುಖಾಂತರ ಹರಡೋದಿಲ್ಲ. ಸೊ ಈ ರೀತಿ ನೀವು ಅಚ್ಚುಕಟ್ಟಾದ ತೋಟ ನಿರ್ವಹಣೆ ಮತ್ತು ಯಾವ್ಯಾವ ರೋಗ ಬಂದಿದ್ದಾವೋ ಆಲ್ರೆಡಿ ಆ ರೋಗಗಳನ್ನ ಕಿತ್ತು ಬಿಸಾಕಬೇಕಾಗತ್ತೆ. ಇದಿಷ್ಟು ನೀವು ಮಾಡಿದರೆ ಮುಂದೆ ಬರುವಂಥ ರೋಗಗಳನ್ನ, ಗಿಡಗಳಿಗೆ ಬರುವಂಥ ರೋಗಗಳನ್ನ ಹತೋಟಿ ಮಾಡ್ಬೋದು, ಬರೋ ಪ್ರಮಾಣವನ್ನು ನೀವು ಕಡಿಮೆ ಮಾಡಬಹುದು. ಇದುವರೆಗೆ ಮಾವಿನ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಸವಿತಾ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಆಶಿಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9 ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2-3 ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9 ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮತದಾತ ಜಂಕ್ಷನ್, ಮತದಾರರ ಜಾಗೃತ ಕುರಿತು ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಜನ ಓಟಿನೊಂದಿಗೆ ಓದು ಆಗುವುದು ಲೋಕತಂತ್ರದ ಶ್ರೇಷ್ಠ. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್. ನಮಸ್ಕಾರ ರಾಮ್ಬದಾನ್. ನಮಸ್ಕಾರ ಲಖನ್ ಅಂಕಲ್. ಭಾರತೀಯ ಸೇನೆಯಲ್ಲಿ ಸಿಪಾಯಿಯಾಗಿರೋ ನೀನು ಮನೆಯಿಂದ ದೂರ ಇದ್ದು ದೇಶ ಸೇವೆಯನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದೀಯ. ನೀನಂತೂ ಈ ಇಲೆಕ್ಷನ್ ಟೈಮ್ನಲ್ಲಿ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಓಟ್ ಹಾಕಿರ್ಬೇಕಲ್ವೇ? ಖಂಡಿತ ಹಾಕಿದ್ದೀನಿ. ಕಳೆದ ಲೋಕಸಭಾ ಚುನಾವಣೆ ನಡೆದಾಗ ನಾನು ಭಾರತ್ ಮ್ಯಾನ್ಮಾರ್ ಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗನ್ನಿಸ್ತಿತ್ತು ಈ ಸಲದ ಎಲೆಕ್ಷನ್ ಟೈಮ್ನಲ್ಲಿ ನಾನು ಊರಿನಲ್ಲಿರಲು ಸಾಧ್ಯವಿಲ್ಲ ಅಂತ. ಹಾಗೆ ಆಯ್ತು, ವೋಟ್ ಮಾಡೋ ಅವಕಾಶ ಕೈ ತಪ್ಪಿ ಹೋಯ್ತು. ಗಡಿಯಲ್ಲಂತೂ ಚಕಮಕಿ ನಡೀತಾನೆ ಇರೋದ್ರಿಂದ ನಮ್ಮ ಮೈ ಮನಸ್ಸುಗಳು ಗಡಿ ರಕ್ಷಣೆಯಲ್ಲೇ ಮುಳುಗಿ ಹೋಗಿರ್ತವೆ. ಆದರೆ ಅದೃಷ್ಟ ಅಂದ್ರೆ ಇವೆಲ್ಲವುಗಳ ನಡುವೆಯೂ ನನಗೆ ಮತದಾನ ಮಾಡಲು ಅವಕಾಶ ಸಿಕ್ತು. ಓಹೋ, ಹಾಗಾದ್ರೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ನೀನು ಮತ ಹಾಕಿದೀಯಾ? ಆ ಮತವನ್ನ ಹೇಗ್ ಹಾಕಿದೆ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀಯಾ? ಲಕ್ಕನ್ ಅಂಕಲ್, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ನಿಂದ ನನಗೆ ಬ್ಯಾಲೆಟ್ ಪೇಪರ್ ಸಿಕ್ತು. ಎಟಿಎಂ ಕಾರ್ಡ್ ಕೊಟ್ಟಾಗ ಪಿನ್ ನಂಬರ್ ಇರೋ ಕವರ್ ಕೊಡ್ತಾರಲ್ಲ, ಹಾಗೆ ಬೇರೊಂದು ಅಂಚೆ ಮೂಲಕ ನನಗೆ ಒಂದು ಸೀಕ್ರೆಟ್ ಕೋಡ್ ಸಹ ಕೊಟ್ಟಿದ್ರು. ಆ ಕೋಡ್ ಬಳಸಿ ನನ್ನ ಇಮೇಲ್ಗೆ ಕಳಿಸಿದಂತ ಬ್ಯಾಲೆಟ್ ಪೇಪರ್ ಡೌನ್ಲೋಡ್ ಮಾಡಿಕೊಂಡೆ. ನನಗಿಷ್ಟವಾದ ಅಭ್ಯರ್ಥಿಯ ಹೆಸರಿಗೆ ಮುದ್ರೆಯೊತ್ತಿ ನಮ್ಮ ರಿಟರ್ನಿಂಗ್ ಆಫೀಸರ್ಗೆ ಕಳಿಸಿದೆ. ಇಷ್ಟೆಲ್ಲ ಮಾಡಲು ಬೇಕಾದ ತಾಂತ್ರಿಕ ಮಾಹಿತಿಯನ್ನ ಅಲ್ಲೇ ಇದ್ದ ಒಂದು ಪೋಲಿಂಗ್ ಬೂತ್ನ ಪೋಲಿಂಗ್ ಆಫೀಸರ್ ನನಗೆ ತಿಳಿಸಿ ಸಹಾಯ ಮಾಡಿದರು. ದೇಶದ ಗಡಿಯಲ್ಲಿ ಕುಳಿತು ಮತ ಚಲಾಯಿಸೋದು ಅದೆಷ್ಟು ರೋಮಾಂಚನಕಾರಿಯಾಗಿರಬಹುದಲ್ಲ. ನಿಜ ಭಾರತಿ. ನಮಸ್ಕಾರ, ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಭಾರತಿ ಮತ್ತು ನನ್ನ ಜೊತೆ ಇದ್ದಾರೆ ಭಾರತ್. ನಮಸ್ಕಾರ ಸ್ನೇಹಿತರೆ, ಪ್ರತಿ ವಾರ ಮತದಾನ ಮತ್ತು ಮತದಾನದ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮಾಹಿತಿಗಳನ್ನ ನಿಮಗಾಗಿ ಈ ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಯೋಧ ಮತ್ತು ಲಕನ್ ಅಂಕಲ್ ಇವರಿಬ್ಬರ ಮಾತುಕತೆ ಕೇಳಿನೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪೋಸ್ಟಲ್ ಬ್ಯಾಲೆಟ್, ಪೋಸ್ಟ್ ಮೂಲಕ ಮತ ಚಲಾವಣೆ ಮತ್ತು ಈ ವಿಧಾನದ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀವಿ ಅಂತ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ. ಎಲ್ಲದಕ್ಕೂ ಮೊದಲು ಈ ಪೋಸ್ಟಲ್ ಬ್ಯಾಲೆಟ್ ಅಥವಾ ಅಂಚೆ ಮತ ಅಂದ್ರೇನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಮಹತ್ವದ ವಿಷಯದ ಜೊತೆ ಜೊತೆಗೆ ಮತದಾನದ ಹಕ್ಕಿನ ಬಗೆಗಿನ ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ ನೀಡಲಿದ್ದೇವೆ. ಹಾಗೇನೆ ನೀವು ಬರೆದಂತಹ ಯಾವುದಾದರೂ ಕವಿತೆ ಅಥವಾ ಗೀತೆಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ನಾವು ಸೇರ್ಪಡೆ ಮಾಡ್ತೇವೆ. ಇಂದು ಈ ಕಾರ್ಯಕ್ರಮದ ಆರಂಭದಿಂದಲೇ ನಮ್ಮ ಜೊತೆಗಿದ್ದಾರೆ ಮತದಾರರ ಪ್ರತಿಯೊಂದು ಪ್ರಶ್ನೆಗೂ ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಉತ್ತರಿಸುವ ನಮ್ಮ ಎಲೆಕ್ಷನ್ ಅಂಕಲ್. ನಮಸ್ಕಾರ ಅಂಕಲ್. ಓಹೋ, ನಮಸ್ಕಾರ ಅಮ್ಮ, ನಮಸ್ಕಾರ ಅಂಕಲ್. ಮತಗಟ್ಟೆಗೆ ಹೋಗಿ ವೋಟ್ ಹಾಕೋದು ಎಲ್ರಿಗೂ ಗೊತ್ತಿದೆ, ಆದ್ರೆ ಈ ಅಂಚೆ ಮತ ಅಂದ್ರೇನು? ಪೋಸ್ಟ್ ಮೂಲಕ ಕಳಿಸೋ ಮತಪತ್ರವನ್ನ ಪೋಸ್ಟಲ್ ಬ್ಯಾಲೆಟ್ ಅಂತಾರ? ನಾವುಗಳು ಸಹ ಈ ರೀತಿ ಮತ ಚಲಾಯಿಸಬಹುದಾ ಅಂಕಲ್? ನೋಡಮ್ಮ, ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನರಿಗೆ ಚುನಾವಣೆ ದಿನ ತಮ್ಮ ಮತ ಹಾಕೋದಕ್ಕೆ ತಮ್ಮ ಹಳ್ಳಿ ಅಥವಾ ನಗರಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ. ಈ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ಉದಾಹರಣೆಗೆ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಿರೋರು ಅಂದ್ರೆ ಈ ಸೈನಿಕರಿರಬಹುದು, ಅಥವಾ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲ್ಪಟ್ಟ ಸಿಬ್ಬಂದಿ ಇರಬಹುದು, ಇಲ್ಲ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸೋ ಸರ್ಕಾರಿ ಅಧಿಕಾರಿಗಳು ಅಥವಾ ಅವರ ಸಹಯೋಗಿಗಳು ಈ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರೋ ಸ್ಥಳಕ್ಕೆ ಹೋಗಿ ವೋಟ್ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥವರನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಭಾರತ ಚುನಾವಣಾ ಆಯೋಗ ಪೋಸ್ಟಲ್ ಬ್ಯಾಲೆಟ್ ಅಥವಾ ಅಂಚೆ ಮತಪತ್ರದ ಮೂಲಕ ವೋಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಮೂಲಕ ಚುನಾವಣೆಯಲ್ಲಿ ತಪ್ಪದೇ ಭಾಗವಹಿಸೋ ಹಾಗೆ ವ್ಯವಸ್ಥೆ ಮಾಡಿದೆ. ಹೌದಾ? ಇಷ್ಟೇ ಅಲ್ಲ, 80 ವರ್ಷಕ್ಕಿಂತ ಹಿರಿಯರಾದವರು ಅಥವಾ ದಿವ್ಯಾಂಗ ವ್ಯಕ್ತಿಗಳು ಸಹ ಈ ರೀತಿಯ ಮತದಾನ ಮಾಡೋರ ಗುಂಪಿಗೆ ಸೇರ್ತಾರೆ. ಆದ್ರೆ ಈ ವಯೋವೃದ್ಧರು ಮತ್ತೆ ದಿವ್ಯಾಂಗ ವ್ಯಕ್ತಿಗಳು ಇದಕ್ಕಾಗಿ ನೋಂದಾಯಿಸಿಕೊಳ್ಬೇಕಾಗತ್ತೆ. ಇನ್ನೂ ವಿಶೇಷವಾದ ವಿಷಯ ಅಂತಂದ್ರೆ ಎಸೆನ್ಷಿಯಲ್ ಸೇವೆಗಳಲ್ಲಿ ತೊಡಗಿಸಿಕೊಂಡಿರೋ ಸಿಬ್ಬಂದಿ ಇರಬಹುದು, ಕೋವಿಡ್ ಪೀಡಿತರಿಗೂ ಸಹ ಈ ಸೌಲಭ್ಯ ದೊರಕುತ್ತೆ. ಇಂತಹ ಮತದಾರರನ್ನ ಅನುಪಸ್ಥಿತ ಮತದಾರ ಅಥವಾ ಆಬ್ಸೆಂಟ್ ಕ್ಯಾಟಗರಿ ವೋಟರ್ ಅನ್ನಲಾಗುತ್ತೆ. ಓಹೋ, ಅಂದ್ರೆ ದೇಶದ ಯಾವೊಬ್ಬ ಮತದಾರನು ಮತ ಚಲಾಯಿಸೋದ್ರಿಂದ ವಂಚಿತನಾಗದ ಹಾಗೆ ಗಮನ ಕೊಟ್ಟಿದ್ದಾರೆ ಅಂತ. ಕರೆಕ್ಟ್ ಆಗಿ ಹೇಳಿದೆ ನೋಡು ಭಾರತಿ. ಒಂದೊಂದು ಮತನುವೆ ಬಹಳ ಅಮೂಲ್ಯವಾದ, ಪ್ರತಿಯೊಂದು ಓಟಿಗೂ ದೇಶದ ಭವಿಷ್ಯ ಬದಲಿಸೋ ಶಕ್ತಿ ಇದೆ. ಆದ್ರೆ ಹೀಗೆ ಬಂದಂತಹ ಮತಪತ್ರಗಳಲ್ಲಿ ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂಕಲ್? ಅದಕ್ಕೆ ಭಾರತ್, ಮತಪತ್ರಗಳ ಮೇಲೆ QR ಕೋಡ್ ಅನ್ನೋದೊಂದಿರುತ್ತೆ. ಮತ ಎಣಿಕೆಗೂ ಮುಂಚೆ ಈ QR ಕೋಡ್ಗಳನ್ನ ಪರಿಶೀಲಿಸಲಾಗುತ್ತೆ. ನಿಜವಾಗಲೂ ಈ ಮತಪತ್ರ ಚುನಾವಣಾ ಆಯೋಗದಿಂದಾನೇ ನೀಡಲ್ಪಟ್ಟಿದೆಯೇ ಅನ್ನೋದನ್ನ ಮೊದಲು ಖಚಿತಪಡಿಸಿಕೊಂಡ ಮೇಲೆ ಮತವನ್ನ ಎಣಿಕೆಗೆ ತಗೋತಾರೆ. ಅಂಕಲ್, ಈ ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ಇನ್ನಷ್ಟು ವಿಷಯ ಹೇಳ್ತೀರಾ? ಭಾರತಿ, ನಾನಂತೂ ನನಗ್ ತಿಳಿದಿರೋ ಎಲ್ಲ ವಿಷಯ ಹೇಳಿದ್ದೀನಿ. ಈಗ ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ದೇಶದ ಚುನಾವಣಾ ಆಯೋಗದ ಸೀನಿಯರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆದ ಶ್ರೀ ಎನ್ ಎನ್ ಬುಟೋಲಿಯಾ ಅವರೇ ಇದ್ದಾರೆ, ಅವರನ್ನೇ ಕೇಳಿ ತಿಳ್ಕೊಂಬಿಡೋಣ. ಜಹಾ ಚಾಹ ವಹಾ ರಾ, ಇಸೀ ಭಾವನಾ ಸೇ ಭಾರತ ನಿರ್ವಾಚನ ಆಯೋಗ ಕಿ ಹರ್ ಸಂಭವ ಕೋಶಿಶ್ ಹೈ ಕಿ ಜಬ್ ಮತದಾತಾ ಪೋಲಿಂಗ್ ಬೂತ್ ತಕ್ ಪಹುಂಚ ಕರ್ ಮತದಾನ ಕರ್ನೆ ಮೇ ಅಸಮರ್ಥ ಹೋ ತಬ್ ಪೋಲಿಂಗ್ ಬೂತ್ ಮತದಾತಾ ಕಿ ಪಾಸ್ ಸ್ವಯಂ ಪಹುಂಚ ಕರ್ ಉಸ್ಕಾ ಮತ ಪ್ರಾಪ್ತ ಕರ್ನೆ ಕಿ ಸುವಿಧಾ ದೇ. ಐಸಾ ಹೋತಾ ಹೈ ಪೋಸ್ಟಲ್ ಬ್ಯಾಲೆಟ್ ಕೆ ಮಾಧ್ಯಮ ಸೇ ವೋಟ್ ದೇಕರ್. ಯೆ ಅಧಿಕಾರ ಚುನಾವ್ ನಿಯಮಾವಲಿ 1961 ಕೆ ದ್ವಾರಾ ದಿಯಾ ಗಯಾ ಹೈ. ಭಾರತ ನಿರ್ವಾಚನ ಆಯೋಗ ದ್ವಾರಾ ಜಾರಿ ದಿಶಾ ನಿರ್ದೇಶೋ ಕೆ ಅಂತರ್ಗತ ಚುನಾವ್ ಸಂಚಾಲನ ಸಂಶೋಧನ ಅಧಿನಿಯಮ 2019 ಕೆ ದ್ವಾರಾ ವಿಶೇಷ ಕಾರಣವಶ ಅನುಪಸ್ಥಿತ ಮತದಾತಾಂ ಕೋ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಕೆ ದ್ವಾರಾ ಮತದಾನ ಕಿ ವೈಕಲ್ಪಿಕ ಸುವಿಧಾ ದಿ ಗಯಿ ಹೈ. ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಸೇ ಮತದಾನ ಕರ್ನೆ ಕಿ ಸುವಿಧಾ ವಿಶೇಷ ಶ್ರೇಣಿ ಕೆ ಉನ್ ಮತದಾತಾಂ ಕೋ ದಿ ಜಾತಿ ಹೈ ಜೊ ಲೋಗ್ ಮತದಾನ ಕೆ ದಿನ ವೈಧ ಕಾರಣೋ ಸೇ ಬೂತ್ ಪರ್ ವೋಟ್ ದೇನೆ ಮೇ ಅನುಪಸ್ಥಿತ ಯಾ ಅಸಮರ್ಥ ಹೋತೆ ಹೈ. ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಕೆ ಮಾಧ್ಯಮ ಕಾ ಉಪಯೋಗ ಕರ್ ವೋಟ್ ಡಾಲ್ನೆ ಕಿ ಶ್ರೇಣಿ ಮೇ 80 ವರ್ಷ ಕಿ ಊಪರ್ ಕಿ ವರಿಷ್ಠ ನಾಗರಿಕ 40% ಕಿ ವಿಕಲಾಂಗತಾ ಸೇ ಅಧಿಕ ದಿವ್ಯಾಂಗಜನ್ ಔರ್ ಇಸೆನ್ಶಿಯಲ್ ಸರ್ವಿಸ್ ಕಿ ಕಾರಣ ಅನುಪಸ್ಥಿತ ಸೇವಕೋ ತಥಾ ಕೋವಿಡ್ ಕಿ ರೋಗಿಯೋ ಇನ್ ಚಾರ್ ಪ್ರಕಾರ ಕೆ ಮತದಾತಾಂ ಕೆ ಲಿಯೆ ಸರಳ ತಥಾ ಸಹಜ ಮತಾಧಿಕಾರ ಪ್ರಯೋಗ ಕರ್ನೆ ಕೆ ಲಿಯೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಕಿ ಸುವಿಧಾ ಪ್ರದಾನ ಕಿ ಗಯಿ ಹೈ. ಅಬ್ಬಾ, ಶ್ರೀ ಎನ್ ಎನ್ ಬುಟೋಲಿಯಾ ಅವರು ಎಷ್ಟು ಉಪಯುಕ್ತ ಮಾಹಿತಿ ನೀಡಿದ್ರು ಅಲ್ವಾ. ಅಂಕಲ್, ಈ ಪೋಸ್ಟಲ್ ವೋಟ್ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಕಾರ್ಯಕ್ರಮದ ಕೇಳುಗರಿಗೆ ತಿಳಿಸ್ಕೊಡಿ. ಖಂಡಿತ ಖಂಡಿತ ತಿಳಿಸ್ಕೊಳ್ಳೋಣ. ಮತದಾರನ ಗುರುತಿನ ಚೀಟಿಯನ್ನ ಹೇಗ್ ಮಾಡ್ತಾರೆ ಅಂತ ನಿಮ್ಗೆಲ್ಲ ತಿಳಿಯಿರಬಹುದು ಅಲ್ವಾ. ಆಯಾ ಚುನಾವಣಾ ಕ್ಷೇತ್ರದಲ್ಲಿ ತಯಾರಾಗುವ ಮತದಾರರ ಪಟ್ಟಿಯ ಆಧಾರದ ಮೇಲೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ವೋಟ್ ಹಾಕುವವರ ಸಂಖ್ಯೆ ನಿರ್ಧರಿಸಲ್ಪಡುತ್ತೆ. ಅವರಿಗೆ ಮಾತ್ರ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಮೂಲಕ ಅಂದರೆ ಇಮೇಲ್ ಮೂಲಕ ಪೋಸ್ಟಲ್ ಬ್ಯಾಲೆಟನ್ನು ಕಳಿಸಲಾಗುತ್ತೆ. ಮೊದಲೆಲ್ಲ ದೇಶದಿಂದ ದೂರ ವಿದೇಶಗಳಲ್ಲಿ ನಿಯುಕ್ತರಾಗಿರೋ ಈ ಸರ್ಕಾರಿ ನೌಕರರಿಗೆ ಅಂಚೆ ಮೂಲಕ ಮತಪತ್ರ ಕಳಿಸಲಾಗ್ತಾ ಇತ್ತು. ಆದರೆ ಈ ಪ್ರಕ್ರಿಯೆ ಬಹಳ ದೀರ್ಘಕಾಲ ತಗೊಳ್ತಾ ಇದ್ದ ಕಾರಣ ಇಂತಹ ಮತದಾನ ಸಹ ತುಂಬಾ ಕಡಿಮೆ ಆಗ್ತಾ ಇತ್ತು. ಈ ಕಾರಣಕ್ಕೋಸ್ಕರನೇ ಈಗ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಅನ್ನ ಚಾಲನೆಗೆ ತರಲಾಗಿದೆ. ಈ ಇಡೀ ಪ್ರಕ್ರಿಯೆ 100% ಸುರಕ್ಷಿತ ಮತ್ತು ಗೋಪನೀಯ ಆಗಿರೋದಕ್ಕೆ ಏನಾದರೂ ವ್ಯವಸ್ಥೆ ಇದೆಯೇ ಅಂಕಲ್? ಇದೆ, ಖಂಡಿತ ಇದೆ. ಮತದಾರನಿಗೆ ಕಳುಹಿಸುವ ಇಮೇಲ್ ಅನ್ನ ಅವರಿಗೆ ನೀಡಿದ ಪಿನ್ ಮೂಲಕನೇ ತೆರೆಯೋದಕ್ಕೆ ಸಾಧ್ಯ. ಹೀಗೆ ಮತದಾರ ತನಗಿಷ್ಟದ ಅಭ್ಯರ್ಥಿಗೆ ಮತ ಹಾಕಿ ಆ ಪೋಸ್ಟಲ್ ಬ್ಯಾಲೆಟ್ ಅನ್ನ ಅಂಚೆ ಮೂಲಕ ಅಥವಾ ಇಮೇಲ್ ಮೂಲಕ ಚುನಾವಣಾ ಆಯೋಗದ ಅಧಿಕಾರಿಗೆ ವಾಪಸ್ ಕಳಿಸ್ತಾನೆ. ಆ ಮತದಾರ ಯಾವ ಕ್ಷೇತ್ರದಲ್ಲಿ ಮತ ಹಾಕಲು ನೋಂದಾಯಿಸಲ್ಪಟ್ಟಿರ್ತಾನೋ ಅದೇ ಕ್ಷೇತ್ರದ ಮತ ಎಣಿಕೆಯಲ್ಲಿ ಅವನ ಮತವನ್ನ ಪರಿಗಣಿಸಲಾಗುತ್ತೆ. ಹೌದಲ್ವಾ? ನಮ್ಮ ಈ ಕಾರ್ಯಕ್ರಮದ ಆರಂಭದಲ್ಲಿ ರಾಮ್ ಬದನ್ ಮತ್ತು ಲಖನ್ ಅಂಕಲ್ ಇಬ್ರು ಕೂಡ ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು ಅಲ್ವಾ. ಆದ್ರೆ ಅಂಕಲ್, ಮೇಲ್ ಮೂಲಕ ಪೋಸ್ಟಲ್ ಬ್ಯಾಲೆಟ್ ಕಳಿಸಲಾಗದಂತಹ ಸ್ಥಳಗಳಲ್ಲಿ ಇರೋ ಅಂತ ಮತದಾರರಿಗೆ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ? ಅಲ್ಲಿ ಅಂತ ಕಡೆ ಅಂಚೆ ಅಂದ್ರೆ ಈ ಪೋಸ್ಟ್ ಮೂಲಕ ಪೋಸ್ಟಲ್ ಬ್ಯಾಲೆಟ್ ಕಳಿಸ್ತಾರೆ. ಅಂಕಲ್, ಈ ಪೋಸ್ಟಲ್ ಬ್ಯಾಲೆಟ್ಗಾಗಿ ರಿಜಿಸ್ಟ್ರೇಷನ್ ಅಂದ್ರೆ ನೋಂದಾವಣಿಯನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದು ಒಂದು ರೀತಿ ಒಳ್ಳೆ ಪ್ರಶ್ನೆನೆ ಭಾರತ್. ಕೇಂದ್ರ ಸರ್ಕಾರ ಭಾರತದ ಚುನಾವಣಾ ಆಯೋಗದ ಅನುಶಾಸನದ ಆಧಾರದ ಮೇಲೆ ಚುನಾವಣಾ ಸಂಚಾಲನೆಯ ನಿಯಮಗಳ ಬಗ್ಗೆ ಅಧ್ಯಯನ ಮಾಡಿ ಅನುಪಸ್ಥಿತ ಮತದಾರ ಅಥವಾ ಆಬ್ಸೆಂಟಿ ವೋಟರ್ನ ಗಮನದಲ್ಲಿಟ್ಟುಕೊಂಡು ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯದ ಬಗ್ಗೆ ನಿರ್ದೇಶನ ಜಾರಿಗೊಳಿಸಿದೆ. ಹಾಗಂದ್ರೇನು ಅಂಕಲ್? ಅಂದ್ರೆ ಅನುಪಸ್ಥಿತ ಮತದಾರ ತನ್ನ ಸಂಪೂರ್ಣ ಮಾಹಿತಿಯನ್ನ ಫಾರಂ 12D ತುಂಬಿಸಿ ತನ್ನ ಕ್ಷೇತ್ರದ ರಿಟರ್ನಿಂಗ್ ಆಫೀಸರ್ಗೆ ಸಲ್ಲಿಸಬೇಕಾಗುತ್ತೆ. ಫಾರಂ 12D ಆಯಾ ಕ್ಷೇತ್ರದ BLO ಅಂದ್ರೆ ನಿಮ್ಗೆ ಗೊತ್ತಲ್ಲ ಬೂತ್ ಲೆವೆಲ್ ಆಫೀಸರ್ ಅವ್ರ ಹತ್ರ ಸಿಗತ್ತೆ. ಈ ಫಾರಂನಲ್ಲಿ ಕೇಳಿರೋ ಎಲ್ಲಾ ಮಾಹಿತಿ ತುಂಬಿ ಅವುಗಳಿಗೆ ಸಂಬಂಧಿಸಿದಂತೆ ದೃಢೀಕರಣಕ್ಕಾಗಿ ಸರ್ಟಿಫಿಕೇಟ್ಗಳನ್ನ ನಾವು ಅಟ್ಯಾಚ್ ಮಾಡಬೇಕು. ಈಗ ಉದಾಹರಣೆಗೆ ಮತದಾರ ವಿಕಲಚೇತನ ವ್ಯಕ್ತಿಯಾಗಿದ್ರೆ ಅಂದ್ರೆ ದಿವ್ಯಾಂಗರ ಗುಂಪಿಗೆ ಸೇರಿದ್ರೆ ವಿಕಲಚೇತನರ ಹಕ್ಕುಗಳ ಕಾಯ್ದೆ 2016 ಅಡಿನಲ್ಲಿ ಆತ ತನ್ನ ಅರ್ಜಿಯ ಜೊತೆ ಸರ್ಕಾರ ನಿರ್ದಿಷ್ಟಪಡಿಸಿದ ಮಾನದಂಡದ ಅಂಗವೈಕಲ್ಯ ಪ್ರಮಾಣ ಪತ್ರದ ಪ್ರತಿಯನ್ನು ಸಹ ಲಗತ್ತಿಸಬೇಕು. ಈ BLO ಅವರಿಂದ ಫಾರಂ 12D ಅಂದ್ರಲ್ಲ, ಅದನ್ನ ಯಾವಾಗ ಪಡ್ಕೋಬೇಕು, ಹೇಗ್ ಪಡ್ಕೋಬೇಕು ಸ್ವಲ್ಪ ಹೇಳಿ ಅಂಕಲ್. ಇದು ನಿಯಮದ ಪ್ರಕಾರ ನಮ್ಮ ಕ್ಷೇತ್ರದ ರಿಟರ್ನಿಂಗ್ ಆಫೀಸರ್ ನೀಡಿದ ಮಾಹಿತಿಯ ಆಧಾರದ ಮೇಲೆ ಬಿಎಲ್ಒಗಳು ಫಾರಂ 12D ಅನ್ನು ವಿತರಿಸ್ತಾರೆ. ಚುನಾವಣಾ ಆಯೋಗದ ವೆಬ್ಸೈಟ್ ಅಥವಾ ಆಯಾ ರಾಜ್ಯದ ಚೀಫ್ ಎಲೆಕ್ಟೋರಲ್ ಆಫೀಸರ್ಗಳ ವೆಬ್ಸೈಟ್ನಿಂದನೂ ಈ ಫಾರಂ 12D ಅನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಬಹುದು. ಆಮೇಲೆ 5 ದಿನದ ಒಳಗಾಗಿ ಈ ಅರ್ಜಿಯನ್ನು ಸಂಬಂಧಿಸಿದ ರಿಟರ್ನಿಂಗ್ ಆಫೀಸರ್ಗೆ ನಾವು ಸಲ್ಲಿಸಬೇಕು. ಹಾ, ಈಗ ಗೊತ್ತಾಯ್ತು. ಆದರೆ ಈ ಫಾರಂ 12D ಸಲ್ಲಿಸಿದ ಮೇಲೆ ಏನೇನಾಗುತ್ತೆ? ಫಾರಂ 12D ಅನ್ನು ಸ್ವೀಕರಿಸಿದ ಮೇಲೆ ಆಯೋಗ ಅದರ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಜೊತೆಯಲ್ಲಿ ಹಂಚಿಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಎಲ್ಲವೂ ಪಾರದರ್ಶಕವಾಗಿರುತ್ತೆ ಅಂತಾಯ್ತು. ಅಂದ್ಹಾಗೆ ಅಂಕಲ್, ಈ ಕೊರೋನಾ ಪೀಡಿತ ಮತದಾರರಿಗೆ ಏನಾದರೂ ವಿನಾಯಿತಿ ಕೊಟ್ಟಿದ್ದಾರಾ? ಯಾಕಿಲ್ಲ, ಖಂಡಿತವಾಗಿ ಕೊಟ್ಟಿದ್ದಾರೆ. ಕೊರೋನಾ ಪೀಡಿತ ವ್ಯಕ್ತಿಗಳು ತಾವು ಚಿಕಿತ್ಸೆ